ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಸುಳ್ಳು ನಮ್ಮಲ್ಲಿಲ್ಲ ಬಯ್ಯ, ಸುಳ್ಳೇ ನಮ್ಮನೆ ದೇವರು. ಮೊದಲನೇ ನೋಡಿ, ಇಲಿಯು ವಲಯ ಚಾಚುದ ಕಂಡೆ, ಬೆಕ್ಕು ಬಕ್ಕರಿ ಮಾಡುದ ಕಂಡೆ, ಮೆಕ್ಕೆ ಕಾಯಿ ಕಂಡೆ ನವ್ವ ತೆಕ್ಕೆ ಗಡತರ. ಸುಳ್ಳು ನಮ್ಮಲ್ಲಿಲ್ಲ ಬಯ್ಯ, ಸುಳ್ಳೇ ನಮ್ಮನೆ ದೇವರು. ಇಲಿ ಇಲ್ಲಿ ಇಲಿಯನ್ನು ಚಂಚಲವಾದ ಜೀವನ ಮನಸ್ಸಿಗೆ ಹೋಲಿಸಿರುವಂಥದ್ದು. ಇಲಿಯ ಸ್ವಭಾವ ಏನು ಅಂತ ಕೇಳಿದ್ರೆ, ಯಾವುದೇ ವಸ್ತು ಅಥವಾ ರಂಧ್ರ ತೂತು ಕಂಡಾಗ ಚಂಗನೆ ಹಾರುವಂಥ ಮನಸ್ಸು ಇಲಿ. ಒಟ್ಟಿನಲ್ಲಿ ಚಂಚಲ ಮನಸ್ಸನ್ನು ಇಲಿಗೆ ಇಲ್ಲಿ ಹೋಲಿಸಿರುವಂಥದ್ದು. ಈ ಮನಸ್ಸು ಹೆಂಗಿದೆ ಅಂತ ಕೇಳಿದ್ರೆ ದುರ್ಬಲವಾಗಿರ್ತಕ್ಕಂಥದ್ದು. ಪರಪತ್ನಿಯರನ್ನು ಕಂಡಾಗ ಚಂಗನೆ ಹಾರುವಂಥ ಮನಸ್ಸು. ಇಲಿಗೆ ಮೂಷಿಕ ಅಂತ ಹೆಸರು ಸಂಸ್ಕೃತದಲ್ಲಿ. ಮುಷಸ್ತೇಯೇ ಅನ್ನ ಧಾತು, ಕಳ್ಳತನವನ್ನು ಮಾಡ್ತಕ್ಕಂಥ ಒಂದು ಪ್ರಾಣಿ ಅಂತ ಆದರೆ ಅದು ಇಲಿ. ಮುಷ್ಚುರ್ ಅಂತಲೂ ಅದನ್ನು ಕರೀತಾರೆ, ಕಳ್ಳತನವನ್ನು ಮಾಡುವಂಥ ಇದು. ಮನಸ್ಸು ಕೂಡ ಕಳ್ಳತನದ ಸ್ವಭಾವವನ್ನೇ ಹೊಂದಿದೆ ಅಂತಾರೆ. ಇಲ್ಲಿ ದಾಸರು ಇಲಿಯು ವಲಯ ಚಾಚುದ ಕಂಡೆ ಅಂತ, ಈ ಮನೆಯನ್ನು ದೇಹದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ, ಅವನೇ ಈ ಮನೆಗೆ ಯಜಮಾನನಾಗಿರ್ತಕ್ಕಂಥವನು. ಆದರೂ ಕೂಡ ಅನೇಕರು ಇಲ್ಲಿ ಕಾರ್ಯಭಾರ ಮಾಡ್ತಾರೆ, ಈ ಮನೆಯನ್ನು ನಡೆಸ್ತಾರೆ. ಇಲ್ಲಿ ಒಲೆ ಅಂದರೆ ಉರಿ ಒಲೆ ಅಥವಾ ಅಗ್ಗಿಷ್ಕೆ, ಒಲೆ ಎದುರಿಗೆ ಕಾಲು ಚಾಚೋದು ಅನ್ನೋದು ಮಹಾಪರಾಧ. ಸಂಸ್ಕೃತದಲ್ಲಿ ಚುಲ್ಲಿ ಅಂತ ಒಲೆ ಅಂತ ಕರೀತಾರೆ, ಅಲ್ಲಿ ಭಾರ್ಗವನ ಚಿಂತಿಬೋದು ಅಂತ. ಅಗ್ನೇಂದ್ರಗತನಾಗಿ ಹರಣಿಪತಿ ಪರಶುರಾಮ ಇರ್ತಾನೆ. ಒಲೆ ಅಂದಮೇಲೆ ಬೆಂಕಿ ಅನ್ನೋದು ಇರಲೇಬೇಕು. ಹಂಗಾದ್ರೆ ಯಾವುದು ಇಲ್ಲಿ ಬೆಂಕಿ ಅಂತ ಕೇಳಿದ್ರೆ, ಹತ್ತು ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ ಉರಿತಕ್ಕಂಥ ಬೆಂಕಿ. ಆ ಬೆಂಕಿಗೆ ಸದಾ ಇಂಧನ ಅದರ ಬಯಕೆ ಅಂದರೆ ಫ್ಯೂಯಲ್. ಹಾಕದಷ್ಟು ತಿನ್ನತ್ತೆ ಸಾಕು ಅನ್ನೋ ಮಾತೇ ಇಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣ ವರ್ಣನೆ ಮಾಡ್ತಾನೆ, ಮಹಾಶನ ಮಹಾಪಾಪ್ಮ. ತ್ರಿವಿಧ ಜೀವರನ್ನು ಕೂಡ ಈ ಬಯಕೆ ಅಥವಾ ಕಾಮ ಅನ್ನೋದು ಆವರಿಸುತ್ತೆ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಮೂರು ದೃಷ್ಟಾಂತಗಳಿಂದ ಹೇಳ್ತಾರೆ. ಸಾತ್ವಿಕರನ್ನು ಧೂಮೇನ ಆವ್ರಿಯತೆ ವನ್ನಿಹಿ ಅಂಥೇಳಿ, ಬೆಂಕಿಯನ್ನು ಹೊಗೆ ಆವರಿಸಿದಂತೆ. ರಾಜಸರನ್ನು ಆದರ್ಶೋಭಾ ಮಲೇನ ಚ ಅಂತೇಳಿ, ಕನ್ನಡಿಯನ್ನು ಧೂಳು ಆಕ್ರಮಿಸಿದಂತೆ ರಾಜಸರನ್ನು ಆಕ್ರಮಣ ಮಾಡಿರುತ್ತೆ. ತಾಮಸರನ್ನು ಉಲ್ಬೆಯನ್ನ ಆವೃತೋ ಗರ್ಭ ಅಂತ, ಗರ್ಭಚೀಲದಲ್ಲಿರ್ತಕ್ಕಂಥ ಮಗು ಹಾಗೆ ತಾಮಸರನ್ನು ಈ ಕಾಮ ಅಥವಾ ಇಚ್ಛೆ ಅನ್ನೋದು ಆಕ್ರಮಣ ಮಾಡಿರುತ್ತೆ. ಹತ್ತು ಇಂದ್ರಿಯಗಳು ಕೂಡ ಒಂದೊಂದು ಕೂಡ ಬಲಿಷ್ಠವಾಗಿರ್ತಕ್ಕಂಥ ಬೆಂಕಿಯ ಕುಂಡಗಳಿದ್ದಂತೆ. ಇಲ್ಲಿ ಇಲಿ ಅನ್ನೋ ಮನಸ್ಸು ವಿಷಯ ಭೋಗದಾಸೆ ಅನ್ನೋ ಬೆಂಕಿಯನ್ನು ಚಾಚ್ತಾನೇ ಇರುತ್ತೆ ಚೆನ್ನಾಗಿ ಒಲೆ ಉರಿಲಿಕ್ಕೆ. ಕೇವಲ ತನ್ನ ಕಾಲನ್ನು ಮಾತ್ರ ಅಲ್ಲದೆ ಇಡೀ ದೇಹವನ್ನು ಬೆಂಕಿಯ ಕಡೆಗೆ ಚಾಚಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಮನಸ್ಸು ಅನ್ನೋ ಇಲಿ. ಕಳ್ಳತನದ ಕಾರ್ಯ ಈ ಮನಸ್ಸಿನ ಸ್ವರೂಪ. ಇಲಿ ಎಂಥದೇ ಸಣ್ಣ ಜಾಗ ಇದ್ದರೂ ಕೂಡ ನುಸುಳ್ಕೊಂಡು ಒಳಗೆ ಹೋಗುತ್ತೆ. ಇದು ಇಲಿಯ ಧರ್ಮ, ಅದು ಯಾವಾಗಲೂ ಅದೇ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಮ್ಮ ಮನಸ್ಸಿನ ಸ್ವಭಾವವು ಕೂಡ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು. ಪಂಚ ಕರ್ಮೇಂದ್ರಿಯಗಳನ್ನು ನಾವು ಮೇಲೋಟಕ್ಕೆ ತಡೆ ಹಿಡಿದ್ರೂ ಕೂಡ, ಕಂಟ್ರೋಲ್ ಮಾಡಿದ್ದೀವಿ ಅಂದ್ಕೊಂಡ್ರೂ ಕೂಡ, ಇವೆಲ್ಲ ವಾಸನೆಗಳು ಮನಸ್ಸಿನಲ್ಲಿ ಪ್ರಬಲವಾಗಿ ಕೂತಿರುತ್ತೆ. ಅನವಾದಿ ಮನೋಗತಾನ್ ಸಂಸ್ಕಾರ ಅಂತ, ಯಾಸ್ತೆ ಮನಸಾಸ್ಮರನ್ನಂತ. ಮನಸ್ಸೇ ಆ ಇಂದ್ರಿಯಗಳನ್ನು ಪ್ರಬಲಗೊಳಿಸ್ತಾ ಹೋಗುತ್ತೆ. ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲದೇ ಇದ್ದರೂ, ಇಂದ್ರಿಯಗಳ ಶಕ್ತಿ ಕುಂದಿದ್ರೂ ಕೂಡ ಮನಸ್ಸು ಬಿಡೋದಿಲ್ಲ. ಆದ್ದರಿಂದ ಮನಸ್ಸೇ ಪ್ರಬಲವಾಗಿ ಇರ್ತಕ್ಕಂಥದ್ದು. ಮನಸ್ಸು ಅನ್ನೋದು ದಾಹ ಅಗ್ನಿ, ಹೊತ್ತಿ ಉರಿತಾನೇ ಇರುತ್ತೆ. ಇಂದ್ರಿಯಗಳ ಹಸಿವನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗುತ್ತೆ. ಆ ಇಲಿ ಭೋಗದ ವಿಷಯ ಆ ಮಂದಾಗ್ನಿಯನ್ನು ಜ್ವಲನ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಮನಸ್ಸು. ಆ ಮನಸ್ಸಿಗೆ ಅನೇಕ ಮುಖಗಳಿರ್ತಕ್ಕಂಥದ್ದು, ಕಾಮ, ಇಚ್ಛೆ, ಅಂಜಿಕೆ, ನಾಚಿಕೆ, ಚಂಚಲತೆ, ಸಂಶಯ, ತಿಳುವಳಿಕೆ, ಸಂಸ್ಕಾರ, ಎಲ್ಲವೂ ಕೂಡ ಮನಸ್ಸಿನ ನಾನಾ ಮುಖಗಳಾಗಿ ಇರ್ತಕ್ಕಂಥದ್ದು. ಸಂಕಲ್ಪೋ ವಿಕಲ್ಪೋ ನಾನಾವಿಧ ಕಾಮ ಚಂಚಲ ಸಂಶಯ ಸರ್ವಮನಃ ತತ್ಕಾರ್ಯಾಣಿ. ಈ ಇಲಿಯನ್ನು ಮನಸ್ಸು ಇಂದ್ರಿಯಗಳಲ್ಲಿ ವಿಷಯ ಪದಾರ್ಥದ ಭೋಗದ ಇಚ್ಛೆಯನ್ನು ಹುಟ್ಟಿಸಿ, ಇದಮಿತ್ತಂ ಇದು ಹೀಗೇ ಆಗಬೇಕು ಅಂತ ವಿವಿಧ ಭೋಗಗಳಲ್ಲಿ ನಮ್ಮನ್ನು ತೊಡಗಲಿಕ್ಕೆ ಕಾರಣ ಮಾಡತಕ್ಕಂಥದ್ದೇ ಮನಸ್ಸು. ಮುಂದಿನ ಆಗು ಹೋಗುಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ವಿಚಾರವನ್ನೇ ಮಾಡೋದಿಲ್ಲ. ಇದಕ್ಕೆ ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವು ಸುಸಮೀಚೀನವಿದು ಉಪಾದೇಯವೆಂದರೂಪಿ, ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಸರ್ವಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನೆಸಿ. ಹೀಗೆ ಆ ಮನಸ್ಸಿಗೆ ಈ ರೀತಿಯಾಗಿರ್ತಕ್ಕಂಥ ವೃತ್ತಿಯನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತನೇ ಆಯಾ ಜೀವದ ಸ್ವರೂಪ ಯೋಗ್ಯತೆಯಂತೆ. ಈ ಮನಸ್ಸಿಗೆ ಐದು ವೃತ್ತಿಗಳು, ಚಿತ್ತ, ಚೇತನ, ಅಹಂಕಾರ, ಬುದ್ಧಿ ಮತ್ತು ಮನಸ್ಸು ಅಂತ. ಮನಸ್ಸು ಸಂಕಲ್ಪ ವಿಕಲ್ಪ ರೂಪ ಮನಃ ಅಂತ ಕರೆಸ್ಕೊಳತ್ತೆ. ಸಂಶಯ ಅನ್ನೋದು ಮನಸ್ಸಿನ ವಿಶೇಷವಾಗಿರ್ತಕ್ಕಂಥ ಸ್ವರೂಪ. ಬುದ್ಧಿ ಶ್ರುತ್ಯಸ್ಯ ಅರ್ಥಸ್ಯ ನಿಶ್ಚಯೇಚ್ಛ ಬುದ್ಧಿ ಅಂತೇಳಿ ಸಾರ ಅಸಾರ ವಿವೇಚನಾ ಜ್ಞಾನ ಮಾಡ್ತಕ್ಕಂಥದ್ದು ಬುದ್ಧಿ. ಅಹಂಕಾರ ಅಸ್ವರೂಪೇ ಸ್ವರೂಪಮಿತಿ ಇಚ್ಛಾ ಅಹಂಕಾರ ಅಂತ, ತನ್ನದಲ್ಲದ್ದಲ್ಲಿ ತನ್ನ ಇಲ್ಲಿ ಇಲ್ಲದೇ ಇರೋದರಲ್ಲಿ ತನ್ನದು ಅನ್ನೋ ಅಭಿಮಾನ ತನ್ನಲ್ಲಿ ಇದೆ ಅನ್ನೋದೇ ಅಹಂಕಾರ. ಚಿತ್ತ ಅಂದರೆ ಸ್ಮರಣೆ ಇಚ್ಛ ಚಿತ್ತಂ ಅಂತ, ಚಿತ್ತ ಅಂದರೆ ನೆನಪಿಗೆ ಕಾರಣವಾಗಿರ್ತಕ್ಕಂಥದ್ದೇ ಚಿತ್ತ. ಚೇತನ ಅಂದರೆ ಚೇತೋ ವ್ಯಾಪ್ತಿಚ್ಚ ಚೇತನ ಅಂತ, ಅನೇಕ ವಿಷಯಗಳಲ್ಲಿ ಸದಾ ತೊಡಗಿರತಕ್ಕಂಥದ್ದೇ, ಸದಾ ಎಲ್ಲವನ್ನು ಕೂಡ ತಿಳ್ಕೊತಾ ಇರೋದೇ ಚೇತನ ಅಂತ ಷೋಡಶಿ ಗ್ರಂಥದಲ್ಲಿ ವಿಷ್ಣುತೀರ್ಥರು ಸೃಷ್ಟಿ ಪ್ರಕರಣದಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಶಾಸ್ತ್ರ ಮನಸ್ಸನ್ನು ಬೃಹತ್ ಬಲ ಅಥವಾ ಮಹಾಬಲ ಅಂತ ಕರೀತಾ ಇದೆ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ಕುಂಠಿತ ಆಗಿದ್ದರೂ ಕೂಡ ಮನಸ್ಸು ಮಾತ್ರ ಭೋಗದ ಅಪೇಕ್ಷೆಯನ್ನು ಬಿಡೋದೇ ಇಲ್ಲ. ಆ ಭೋಗದ ಅಪೇಕ್ಷೆಯನ್ನು ಬಿಟ್ಟು ಮನಸ್ಸು ಎಂದಿಗೂ ಹಿಂದೆ ಸರಿಯೋದೇ ಇಲ್ಲ. ಇಲಿಯಂತೆ ಸದಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಮನಸ್ಸು 10 ಇಂದ್ರಿಯಗಳನ್ನು ಅಗ್ನಿಕುಂಡಗಳಲ್ಲಿ ವಿಷಯಗಳ ಜ್ಞಾನವನ್ನು ಮಾಡಿಕೊಡ್ತಾನೇ ಇರುತ್ತೆ. ಆ ಮೂಲಕ ವಿಷಯ ಜ್ಞಾನ ಮಾಡಿಕೊಟ್ಟು ಉಪಕಾರ ಮಾಡುವಂಥದ್ದು ಮನಸ್ಸು. ಅದರ ಜೊತೆಗೆ ಎಲ್ಲವನ್ನು ಬೇಕಾದ್ದು ಬೇಡಾದ್ದು ಎಲ್ಲವನ್ನು ಪಡಿಲೇಬೇಕು ಅನ್ನೋ ಪ್ರಬಲವಾದ ಇಚ್ಛೆಯನ್ನು ಹುಟ್ಟಿಸುತ್ತೆ ಆ ಮನಸ್ಸು. ಹಾಗಾದ್ರೆ ಆ ಮನಸ್ಸು ಹೇಗಿದೆ ಅಂತ ಕೇಳಿದ್ರೆ, ಬಿಟ್ಟೇನೆಂದರೂ ಬಿಡದೇ ಮಾಯೆ ಅಂತ ಕೇಳ್ತೀವಲ್ಲ, ಹಾಗೆ ಸರ್ವೇಂದ್ರಿಯಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಇಚ್ಛೆಯನ್ನು ಹುಟ್ಟಿಸ್ತಕ್ಕಂಥದ್ದೇ ಈ ಮನಸ್ಸು. ಈ ಶರೀರ ಅನ್ನೋ ಯಂತ್ರದಲ್ಲಿ ಪ್ರಬಲ ಸೂತ್ರಧಾರಿ ಅಥವಾ ಪಾತ್ರಧಾರಿ ಅಂತಾದರೆ ಈ ಮನಸ್ಸು. ಆ ಇಚ್ಛೆ ಕಾಮ ಮೂರು ವಿಧ ಜೀವರನ್ನು ಕೂಡ ಯೋಗ್ಯತಾನುಸಾರವಾಗಿ ಆಕ್ರಮಣ ಅನ್ನೋದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಮನಸ್ಸು ಸದಾ ಕೂಡ ಚಂಚಲವಾಗಿ ಇರ್ತಕ್ಕಂಥದ್ದು. ಅದಕ್ಕೆ ಅರ್ಜುನ ಕೃಷ್ಣನನ್ನು ಕುರಿತು ಗೀತೆಯಲ್ಲಿ ಪ್ರಶ್ನೆ ಮಾಡ್ತಾನೆ, ಚಂಚಲಂ ಹಿ ಮನ ಕೃಷ್ಣ, ಏನು ಮಾಡಬೇಕು ಮನಸ್ಸು ಚಂಚಲ ಆಗಿದೆ, ಇದನ್ನು ಹಿಡಿದು ನಿಲ್ಲಿಸೋದು ಹೇಗೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ಇಂದ್ರಿಯಗಳೆಲ್ಲ ಕುದುರೆ ಇದ್ದಂಗೆ, 10 ಕುದುರೆಗಳು 10 ದಿಕ್ಕುಗಳಿಗೆ ಓಡ್ತಾ ಇದ್ದರೆ ಜೀವನ ಗತಿ ಏನು ಅಂತ ಕೃಷ್ಣ ಹೇಳ್ತಾನೆ. ಅಭ್ಯಾಸ ಏನು ಅಂತ ಕೌಂತೆಯ ವೈರಾಗ್ಯ ಅಣಚ ಗೃಹ್ಯತೆಯ, ಮನಸ್ಸನ್ನು ನಿರ್ಬಂಧ ಮಾಡಬೇಕು ನಿಗ್ರಹ ಮಾಡಬೇಕು ಅಂತಾದರೆ ನಿಧಾನವಾಗಿ ಹಂತ ಹಂತವಾಗಿ ಅಭ್ಯಾಸ ಮಾಡಬೇಕು, ವಿಷಯ ವೈರಾಗ್ಯವನ್ನು ಹೊಂದಿದ್ರೆ ಮಾತ್ರ ಸಾಧ್ಯ. ಆದ್ದರಿಂದ ಈ ಚಂಚಲವಾಗಿರ್ತಕ್ಕಂಥ ಇಲಿಯಂತೆ ಇರ್ತಕ್ಕಂಥ ಮನಸ್ಸು ಸದಾ ಕಳ್ಳತನದ ಸ್ವಭಾವದಲ್ಲೇ ಇರ್ತಕ್ಕಂಥದ್ದು. ಪರಸ್ತ್ರೀ ಪರವಿತ್ತ ಪರರು ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾನು ಮಾಡಿದ್ದು ಅನ್ನೋದರಲ್ಲೇ ಈ ಚಿಂತನೆಯನ್ನು ನಡೆಸ್ತಾ ಇರುತ್ತೆ. ಹರಿ ವಾಯು ಗುರುಗಳಿಗೆ ಶಾಸ್ತ್ರ ಧರ್ಮಗಳಿಗೆ ವಂಚನೆ ಮಾಡಿ ವಿರೋಧ ಮಾಡಿ ವಿಷಯ ಭೋಗದ ಆಸೆ ಅನ್ನೋ ಬೆಂಕಿಯನ್ನು ಚಾಚ್ತಾನೇ ಇರುತ್ತೆ ಈ ಮನಸ್ಸು ನಿರಂತರವಾಗಿ. ಆದ್ದರಿಂದ ಇಲಿ ಅನ್ನೋ ಮನಸ್ಸೇ ಭಗವಂತನನ್ನು ಮರೆತು ನೀನು ಮೋಸ ಮಾಡಿ ಬದುಕಬೇಡ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ದೀಪದ ಹುಳು ಬೆಂಕಿಯ ರೂಪವನ್ನು ನೋಡಿ ಆಕರ್ಷಣೆ ಹೊಂದಿ ಅದನ್ನು ಭಕ್ಷಣ ಮಾಡಲಿಕ್ಕೆ ಹೋಗುತ್ತೆ, ಕೊನೆಗೆ ತಾವೇ ನಾಶ ಹೊಂದುವಂತೆ ನಾಶ ಆಗುತ್ತೆ. ಆ ರೀತಿಯಾಗಿ ಆಗಬೇಡ. ನರಕ ಅಂಧಂತಮಸ್ಸನ್ನು ಹೊಂದಿ ಆಮೇಲೆ ದುಃಖ ಪಡಬೇಡ. ಬದಲಿಗೆ ಹರಿನಾಮ ಸ್ಮರಣೆಯನ್ನು ಮಾಡಿ ಪಾಪಗಳನ್ನು ಕಳಕುವಂಥ ದಾಸರು ನಮಗೆ ಎಚ್ಚರಿಸ್ತಾರೆ. ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸಿ ಕಡುವುವು. ಪ್ರಾರಬ್ಧವನ್ನು ಭಗವಂತ ಉಪಮರ್ದನ ಮಾಡಿ ಅದನ್ನು ನಿರ್ವೀರ್ಯವನ್ನು ಮಾಡಿ ನಮ್ಮನ್ನು ಅನುಗ್ರಹಿಸ್ತಾನೆ. ಆದ್ದರಿಂದ ನಮ್ಮ ಮನೆ ದೇವರು ಬಿಂಬರೂಪಿ ಪರಮಾತ್ಮನನ್ನು ಧ್ಯಾನ ಮಾಡುವಂತ ಪಾಲದಾಸರು ಹೇಳ್ತಾರೆ. ಧ್ಯಾನ ಮನೆ ಮಾಡೋ ಬಿಂಬ ಮೂರ್ತಿಯ ಆನಂದದಲ್ಲಿ ಕುಳಿತು ಅಂತರಂಗದಲ್ಲಿ, ಧ್ಯಾನ ಮನೆ ಮಾಡೋ ಬಿಂಬ ಮೂರ್ತಿಯ. ಆ ಬಿಂಬರೂಪೋಪಾಸನೆಯನ್ನು ಕಿಂಚಿತ್ತಾದರೂ ಸದಾ ಸದ್ಭಕ್ತಿಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಪರಮಾತ್ಮನ ದರ್ಶನ ಅನ್ನೋದು ಆಗ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಮಾಡಲೇಬೇಕು ಅಂತ ನಮಗೆ ದಾಸರಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಬೆಕ್ಕು ಬಕ್ಕರಿ ಮಾಡೋದು ಕಂಡೆ. ಈ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು, ಬಾಹ್ಯ ಪ್ರಪಂಚಕ್ಕೆ ಗೋಚರ ಆಗದೇ ಇರತಕ್ಕಂಥ ಕಾರಣವನ್ನು ಇಲಿ ಅಂತ ಹೇಳಿದರು. ಇಲಿ ರಂಧ್ರದಲ್ಲೇ ಬಚ್ಚಿಟ್ಕೊಂಡಿರೋದ್ರಿಂದ ಮನಸ್ಸು ಕೂಡ ಅಂತಃಕರಣದಲ್ಲೇ ಇರುತ್ತೆ, ಯಾರಿಗೂ ಕಾಣಿಸೋದಿಲ್ಲ. ಆ ಒಳಗಿನ ಮನಸ್ಸನ್ನು ಇಲಿ ಅಂತ ತಿಳಿಸಿ ಬಾಹ್ಯ ಇಂದ್ರಿಯಗಳನ್ನು ಕಣ್ಣು ಕಿವಿ ಮೂಗು ಈ ರೀತಿಯಾಗಿ ಇರ್ತಕ್ಕಂಥ 10 ಇಂದ್ರಿಯಗಳನ್ನು ಬೆಕ್ಕು ಅಂತ ದಾಸರಿಲಿ ಪ್ರಯೋಗ ಮಾಡಿರುವಂಥದ್ದು. ಹಂಗಾರೆ ಬೆಕ್ಕಿನ ಸ್ವಭಾವ ಏನು ಅಂತ ಕೇಳಿದ್ರೆ, ಹೊಂಚು ಹಾಕಿ ಒಳಗೆ ಇರತಕ್ಕಂಥ ಇಲಿಯನ್ನು ಹಿಡಿಯೋದೇ ಬೆಕ್ಕಿನ ಸ್ವಭಾವ. ಅದೇ ರೀತಿ ಇಲ್ಲಿ ಬೆಕ್ಕು ಅಂತ ಕರೆಸಲ್ಪಟ್ಟಿರ್ತಕ್ಕಂಥ ಕಣ್ಣು ಮೊದಲಾಗಿರ್ತಕ್ಕಂಥ ದಶ ಇಂದ್ರಿಯಗಳೇನಿದೆ ವಿಷಯ ಪದಾರ್ಥಗಳು ಎಂಬ ಬಕ್ಕರಿಯನ್ನು ನೋಡ್ತಾ ಇರುವಾಗ ಮನಸ್ಸು ಅನ್ನೋ ಇಲಿ ಕಣ್ಣು ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳ ಮೂಲಕ ವಿಷಯದ ಮೇಲೆ ಎರಗ್ತಾನೇ ಇರುತ್ತೆ. ಈ ಬೆಕ್ಕಿನ ಸ್ವಭಾವ ಹೇಗೆ ಅಂದರೆ ಎಷ್ಟು ಸಿಕ್ಕರೂ ಸಾಕು ಅನ್ನೋ ತೃಪ್ತಿನೇ ಇಲ್ಲ, ಯಾವಾಗಲೂ ಅತೃಪ್ತವಾಗಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಂದ್ರಿಯಗಳು ಕೂಡ ಬಯಸಿದ್ದನ್ನು ನೀಡಿದಾಗ ಬೇಕಾದಷ್ಟು ಅದಕ್ಕೆ ಸಪ್ಲೈ ಮಾಡಿದರೂ ಕೊಟ್ಟರೂ ಕೂಡ ಸಾಕು ಅನ್ನೋ ಅಲಂಬುದ್ಧಿ ಅನ್ನೋದು ಇಲ್ಲವೇ ಇಲ್ಲ, ತೃಪ್ತಿ ಅಂತೂ ಇಲ್ಲವೇ ಇಲ್ಲ. ಇಂದ್ರಿಯಗಳಲ್ಲಿ ಶಕ್ತಿ ಅಥವಾ ಭೋಗ ಸಾಮರ್ಥ್ಯ ಕುಂಠಿತ ಆದರೂ ಕೂಡ ಇಚ್ಛೆಯನ್ನು ಆಸೆ ಅಥವಾ ಪ್ರಬಲವಾಗಿ ಇರ್ತಕ್ಕಂಥದ್ದು ಸದಾ ವಿಷಯ ವಾಸನೆಯಲ್ಲೇ ಮುಳುಗಿ ಹೋಗಿರ್ತಕ್ಕಂಥದ್ದು, ಸದಾ ಹೊಂಚು ಹಾಕಿ ಅದನ್ನು ಪಡ್ಕೊಳ್ಳುವಂಥ ಸ್ವಭಾವವನ್ನು ಬೆಳೆಸ್ಕೊಂಡಿದೆ. ಬೇರೆ ಪ್ರಾಣಿಗಳಾದರೆ ಹಸಿದಾಗ ಮಾತ್ರ ಬೇಟೆ ಆಡ್ತವೆ, ಹೊಟ್ಟೆ ತುಂಬಿದ ಮೇಲೆ ನಾಳೆಗಾಗಿ ಅಂತ ಅದು ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಇರೋದಿಲ್ಲ. ಆದರೆ ಮನುಷ್ಯ ಮತ್ತು ಅವನ ಇಂದ್ರಿಯಗಳು ಬರೀ ನಾಳೆಗಾಗಿ ಅಲ್ಲ, ಹತ್ತು ತಲೆಮಾರಿಗೆ ಕೂತು ತಿನ್ನಲಿಕ್ಕೆ ಏನು ಬೇಕೋ ಅಷ್ಟನ್ನು ಸಂಗ್ರಹ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಈ ರೀತಿಯಾಗಿ ಸಾಧನೆಯನ್ನು ಹಾಳು ಮಾಡ್ಕೋಬಾರ್ದು ಅಂತ ಇಂದ್ರಿಯಗಳ ವಿಷಯವನ್ನು ತಿಳಿಸಿ ನಮಗೆ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ. ಮನಸ್ಸು ಮಾಡ್ತಕ್ಕಂಥ ಕಾರ್ಯ ಏನು ಅಂತ ಕೇಳಿದ್ರೆ ಇಂದ್ರಿಯಗಳು ಅನ್ನೋ ಒಲೆ ಒಳಗೆ ಕಾಮ ಕ್ರೋಧ ಅನ್ನೋ ಅಗ್ನಿಯನ್ನು ಆಸೆಯನ್ನು ಹುಟ್ಟಿಸಿ ಆಸೆ ಇಚ್ಛೆ ಅನ್ನೋ ಜ್ವಾಲೆ ಅಂದರೆ ಬೆಂಕಿ ಜೋರಾಗಿ ಉರಿಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಮಾಡಿ ದೇಹದಲ್ಲಿ ದಾಹವನ್ನು ಇನ್ನೂ ಬೇಕು ಬೇಕು ಅನ್ನೋ ರೀತಿಯಲ್ಲಿ ಭೋಗದ ಕಿಚ್ಚನ್ನು ಹುಟ್ಟಿಸ್ತಾ ಇದ್ದಾವೆ. ಒಲೆ ಉರಿಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಮನಸ್ಸು ವಿಷಯಗಳ ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂಥದ್ದು ಏನೋ ತನಮಾತ್ರಗಳಿದೆಯಲ್ಲ ಅವುಗಳ ಅನುಭವಕ್ಕೆ ಹಾತೊರಲಿಕ್ಕೆ ಜೀವ ಪ್ರಾರಂಭ ಮಾಡ್ತಾನೆ ಅವುಗಳ ಮೂಲಕ. ಈ ಕಾಮ ಅನ್ನೋ ಅಗ್ನಿ ಬೆಳೆದಾಗ ಆರಿಸೋದು ಕಷ್ಟ, ಸ್ವಲ್ಪ ಇದ್ದರೆ ಬೇಗ ಆರಿಸ್ಕೊಡ್ಬೋದು, ಜಾಸ್ತಿ ಅದು ದಗದಗ ಉರಿತಾ ಇದ್ದಾಗ ಆರಿಸೋದು ಬಹಳ ಕಷ್ಟ. ಆ ಕಾಮ ಅನ್ನೋದು ಸದ್ವಿಷಯಗಳಲ್ಲಿ ಸತ್ಕರ್ಮಗಳಲ್ಲಿ ಉಂಟಾದರೆ ಸತ್ಕರ್ಮಗಳಲ್ಲಿ ಹೆಚ್ಚಿನ ಪ್ರವೃತ್ತಿ ಉಂಟಾಗಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗತ್ತೆ. ತನ್ಮೂಲಕ ಈ ಜನನ ಮರಣರೂಪವಾದ ಸಂಸಾರದಿಂದ ಬಿಡುಗಡೆಗೆ ಕಾರಣ ಆಗತ್ತೆ. ಅದರ ಬದಲಿಗೆ ದುಷ್ಟ ವಿಷಯಗಳಲ್ಲಿ ಕಾಮ ಅಥವಾ ಇಚ್ಛೆ ಅನ್ನೋದು ಉಂಟಾದರೆ ನರಕ ಅಥವಾ ಅಂಧಂತಮಸ್ಸಿಗೆ ಕಾರಣ ಆಗ್ತಾ ಇದೆ. ಬೆಂಕಿ ಅಥವಾ ಒಲೆ ಇದ್ದರೆ ಮಾತ್ರ ಬಕ್ರಿ ಮಾಡಲಿಕ್ಕೆ ಸಾಧ್ಯ. ಹಸಿವು ಅಥವಾ ಜಠರಾಗ್ನಿ ಪ್ರಬಲ ಆದಷ್ಟೂ ವಿಷಯದ ಭೋಗ ಅಥವಾ ಊಟ ಮಾಡಬೇಕು ಅನ್ನೋ ಇಚ್ಛೆ ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ. ತಿಳುವಳಿಕೆ ಅಥವಾ ಜ್ಞಾನಾಗ್ನಿ ಸಂಯಮ ಅನ್ನೋ ಅಗ್ನಿ ಉರಿಸಿದ್ರೆ ವಿಷಯ ಭೋಗಗಳ ತ್ಯಾಗ ಅನ್ನೋ ಬಕ್ರಿ ಅಥವಾ ರೊಟ್ಟಿ ಅನ್ನೋದು ಆ ಇಂದ್ರಿಯಗಳಿಂದ ತಯಾರಾಗತ್ತೆ. ಅದೇ ಸಂಯಮ ಅಥವಾ ಸಹನೆ ಇರಲಿಲ್ಲ ಅಂತಾದರೆ ಜ್ಞಾನರಹಿತವಾಗಿರ್ತಕ್ಕಂಥ ಜೀವ ಆದರೆ ಇಂದ್ರಿಯಗಳ ದಾಹ ಅನ್ನೋ ಅಗ್ನಿ ಒಳಗೆ ಕಾಮ ಅವೆಲ್ಲ ವಿಷಯ ಸುಖಗಳ ಭೋಗದ ಆಸೆ ಜಾಸ್ತಿಯಾಗಿ ಆ ರೀತಿಯಾಗಿರ್ತಕ್ಕಂಥ ರೊಟ್ಟಿಯನ್ನು ಮಾಡ್ತಾನೆ, ಅದು ಮೋಕ್ಷಕ್ಕೆ ಉಪಯೋಗ ಆಗೋಲ್ಲ. ಇಂದ್ರಿಯಗಳಲ್ಲಿ ಸಂಯಮ ತಾಳ್ಮೆ ನಿಗ್ರಹ ಅನ್ನುವ ಅಗ್ನಿ ಪ್ರಜ್ವಲನ ಆದಷ್ಟು ಕೂಡ ತಿಳುವಳಿಕೆಯನ್ನು ಜ್ಞಾನ ಬೆಳೆದಷ್ಟು ಗಳಿಸಿದಷ್ಟು ವಿಷಯಗಳ ಉಪಭೋಗ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಮೂಲಕ ಇಂದ್ರಿಯ ಜಯ ಅಥವಾ ಇಂದ್ರಿಯ ನಿಗ್ರಹ ಅನ್ನೋದು ಸಾಧ್ಯ ಆಗತ್ತೆ. ಅದೇ ಬಯಸಿದ್ದು ಬಯಸಿದಾಗ ಸಿಗದೇ ಇದ್ದಾಗ ಸಿಟ್ಟು ದ್ವೇಷ ಅದರಿಂದ ಏನಾಗ್ತಾ ಇದೆ, ಕಾಮ ಕ್ರೋಧೋಭಿಜಾಯತೆ ಅನ್ನೋ ಹಾಗೆ ಮಾಡಬಾರದನ್ನು ಮಾಡ್ತಾನೆ ಜೀವ. ವಿಹಿತ ಕ್ರಮದಲ್ಲಿ ಜೀವನ ನಡೆಸಿದ್ರೆ ಅದು ಯಜ್ಞಾನ ಅನುಸಂಧಾನದಿಂದ ಫಲ ಪಡೀಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಿಷಿದ್ಧವಾದದ್ದನ್ನು ಮಾಡಿದರೆ ನರಕ ಅಂಧಂತಮಸ್ಸಿಗೆ ಕಾರಣ ಆಗ್ತಾ ಇದೆ. ಯಜ ದೇವ ಪೂಜಾ ಎಲ್ಲ ಕರ್ಮಗಳಲ್ಲೂ ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನ ಮಾಡಿ ಪುಣ್ಯ ಸಂಪಾದನೆ ಜೊತೆಗೆ ಕರ್ಮ ಕ್ಷಯ ಆಗಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನೋದು ಸಾಧ್ಯ. ಭಗವದ್ ವಿಷಯಕವಾಗಿರ್ತಕ್ಕಂಥ ಚಿಂತನೆಗಳಲ್ಲಿ ಕರ್ಮಗಳಲ್ಲಿ ಮನಸ್ಸನ್ನು ತೊಡಗಿಸದೇ ಇದ್ದರೆ ಸಂಸಾರದ ಬಿಡುಗಡೆ ಅನ್ನೋದು ಎಂದಿಗೂ ಸಾಧ್ಯ ಇಲ್ಲ, ದುಸ್ಸಾಧ್ಯ. ಆ ಇಂದ್ರಿಯಗಳು ಒಂದಕ್ಕಿಂತ ಒಂದು ಪ್ರಬಲವಾಗಿರ್ತಕ್ಕಂಥ ಬೆಕ್ಕುಗಳವು ಪ್ರಬಲವಾಗಿ ವಿಹಿತ ನಿಷಿದ್ಧ ಇದು ಯಾವುದನ್ನು ನೋಡದೆ ಆಲೋಚನೆ ಮಾಡದೆ ವಿಷಯ ಸೇವನೆ ವಿಷಯ ಭೋಗ ಅನ್ನೋಂಥ ರೊಟ್ಟಿಯನ್ನೇ ಸಿದ್ಧಪಡಿಸ್ತಾ ಇರ್ತವೆ ಅಂತ ಹೇಳ್ತಾರೆ. ಅದನ್ನೇ ದಾಸರು ಬೆಕ್ಕು ಬಕ್ಕರಿ ಮಾಡೋದು ಕಂಡೆ ಅಂತ ಇಲ್ಲಿ ಪ್ರಯೋಗ ಮಾಡಿರೋಂಥದ್ದು. ಇದು ಶಾಸ್ತ್ರ ತಿಳಿಸಿರ್ತಕ್ಕಂಥ ರಹಸ್ಯ ಅಂತ ಮುಂದೆ ಹೇಳ್ತಾರೆ. ಮೆಕ್ಕೆ ಕಾಯಿ ಕಂಡೆ ನವ್ವ ತೆಕ್ಕೆ ಗಣತರ ಅಂತ. ಕಾಯಿ ಹಣ್ಣು, ಹಣ್ಣು ಅಂದರೆ ಇದು ಪಕ್ವತೆಯ ಸಂಕೇತ, ಕಾಯಿ ಅಂತಾದರೆ ಅಪಕ್ವತೆಯ ಸಂಕೇತವಾಗಿ ಇರ್ತಕ್ಕಂಥದ್ದು. ಮೆಕ್ಕೆಕಾಯಿ ಅಂದರೆ ಇದನ್ನೆಲ್ಲೂ ಕೇಳೇ ಇಲ್ಲಲ್ಲ ಅಂತ ಕೇಳಿದ್ರೆ ಅಪ್ರಸಿದ್ಧವಾಗಿರತಕ್ಕಂಥ ಕಾಯಿ. ಇದನ್ನು ಪದವಿಭಾಗ ಮಾಡಿಕೊಂಡ್ರೆ ಮೇ ಕೆ ಇತಿ ಕಾಯಿ ಅಂತಿ ಅಂತ. ಮೇ ಅನ್ನೋದು ಮೇಕೆಯಂತೆ, ಮೇ ಮೇ ನನಗೆ ನನಗೆ ನಾನು ನಂದು ಅಂತ ಕಿರಿಸ್ತಾ ಇರತಕ್ಕಂಥದ್ದು, ಮಮಕಾರ ಉಳ್ಳತಕ್ಕಂಥ ವೃತ್ತಿಯನ್ನು ಸಂಕೇತ ಮಾಡುವಂಥದ್ದು. ಎಲ್ಲವೂ ನನಗೆ ಬೇಕು ಮೇ ಮೇ ಅಂತ, ಇದು ಅಪಕ್ವ ಬುದ್ಧಿಯಲ್ಲಿ ಕಂಡು ಬರ್ತಕ್ಕಂಥ ಫಲ ಇದೇ ಮಮಕಾರ. ಇದು ಪ್ರಬಲವಾಗಿರ್ತಕ್ಕಂಥದ್ದು, ಎಲ್ಲವೂ ನನಗೆ ಬೇಕು. ಬಯಸಿದಾಗ ಯಾರಾದರೂ ಅದನ್ನು ವಿರೋಧ ಮಾಡಿದ್ರು ಅಂತಾದರೆ ಕಾಮಾತ್ ಕ್ರೋಧೋಭಿ ಜಾಯತಿ. ಖೇ ಖೇ ಯಾರವರು? ನನ್ನ ಪ್ರಬಲವಾದ ಸ್ವಾರ್ಥಕ್ಕೆ ಮಹತ್ವಾಕಾಂಕ್ಷೆಗೆ ವಿರೋಧ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಆಕ್ರೋಶದಿಂದ ಕೇಳ್ತಕ್ಕಂಥವ್ರು, ಅವರೆಲ್ಲ ನನ್ನ ವಿರೋಧಿಗಳು ಅಂತ. ಆದ್ದರಿಂದ ನಮ್ಮೆಲ್ಲರ ಅಹಂಕಾರ ಮಮಕಾರಗಳೇ ನಮಗೆ ಪ್ರಬಲವಾಗಿರ್ತಕ್ಕಂಥ ಮೆಕ್ಕೆಕಾಯಿ. ಅವು ನಮ್ಮೊಳಗೆ ಇರ್ತಕ್ಕಂಥ ಅಂತಃಶತ್ರುಗಳು. ಮನ್ಯ ಸೂಕ್ತದಲ್ಲಿ ಹೇಳುವಂತೆ ದಸ್ಯು ಅಂತ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲವೂ ಕೂಡ ಮೆಕ್ಕೆಕಾಯಿ. ಹಂಗಾರೆ ಈ ಮೆಕ್ಕೆಕಾಯಿ ಸ್ವರೂಪ ಏನು ಅಂತ ಕೇಳಿದ್ರೆ ನಿಷಿದ್ಧವಾಗಿರ್ತಕ್ಕಂಥದ್ದು ರುಚಿ ಒಗರು ಅಥವಾ ಕಹಿ. ಆದರೆ ನಾವು ಅದನ್ನು ಸಿಹಿ ಅನ್ನೋ ಭ್ರಮೆ ಒಳಗೆ ಇದ್ದೀವಿ. ಯಾಕೆ ಕಹಿ ಯಾಕೆ ಇದು ಅಂತ ಕೇಳಿದ್ರೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥದ್ದು, ಮೋಕ್ಷಕ್ಕೆ ಸಹಕಾರಿ ಅಲ್ಲ. ಹಂಗಾರೆ ಈ ಕಾಯಿ ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ ಅದರ ಪರಿಮಾಣ ಏನು, ಸಣ್ಣದೋ ದೊಡ್ಡದೋ ಹೆಂಗಿದೆ ಅಂತ ಕೇಳಿದ್ರೆ ನಮ್ಮ ಬದುಕಿನಲ್ಲಿ ಇದು ಸಣ್ಣದಲ್ಲ, ಭಾರಿ ದೊಡ್ಡದು ಅಂತ. ನಮ್ಮ ತೋಳ ತೆಕ್ಕೆಯಲ್ಲೇ ಇರ್ತಕ್ಕಂಥದ್ದು, ಅದರಿಂದ ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಗಾತಾರ ಅಂತ ದಾಸರಿಲಿ ಪ್ರಯೋಗ ಮಾಡಿರುವಂಥದ್ದು. ನಮ್ಮ ಮೈ ಮನಸ್ಸು ಎಲ್ಲವನ್ನು ಇಂಚಿಂಚು ಬಿಡದೆ ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥದ್ದು ಈ ಮೆಕ್ಕೆಕಾಯಿ. ಆಕ್ರಮಣ ಎಷ್ಟು ಪ್ರಬಲವಾಗಿದೆ ಅಂದರೆ ನಮ್ಮಿಂದ ಬಿಡಿಸ್ಕೊಳ್ಳಿಕ್ಕೂ ಆಗಲ್ಲ ಅಷ್ಟು ಪ್ರಬಲವಾಗಿ ಇರ್ತಕ್ಕಂಥದ್ದು. ಅಹಂಕಾರ ಅನ್ನೋದು ಬದುಕಿನಲ್ಲಿ ಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಈ ಜೀವನ ಅಥವಾ ಸಂಸಾರ ಅನ್ನೋದು ನಮಗೆ ನಿರಂತರವಾಗಿ ಇದೆ. ಮತ್ತೆ ಮತ್ತೆ ಜನನ ಮರಣ ರೂಪವಾದ ಸಂಸಾರದಲ್ಲಿ ಬಂದು ಬೀಳುವಂಥ ಪರಿಸ್ಥಿತಿ ಬಂದು ಹೋಗಿದೆ. ಅಭಿಮಾನ ದೇವ ಸಂಸಾರ ಅಥೋ ಮನೋಭಿಮಾನೇನ ದುಃಖಿ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಹೀಗೆ ಸುಖ ದುಃಖ ನಿರಂತರ ಪ್ರವಾಹದಲ್ಲಿ ಬದುಕು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ. ಈ ಅಹಂಕಾರ ಎಲ್ಲರನ್ನೂ ಎಲ್ಲವನ್ನೂ ಕೂಡ ಅಲಗಳೆಯುತ್ತೆ. ಮೇ ಅನ್ನೋ ಶಬ್ದ ಎಲ್ಲವೂ ನನ್ನಿಂದಲೇ, ಆದ್ದರಿಂದ ಖೇ ಯಾರಿಂದ ಏನಿದೆ ಏನಾಗತ್ತೆ, ಯಾರಿಂದ ಏನೂ ಆಗಲ್ಲ ಅನ್ನೋ ಭಾವ ನಮಗೆ ಪ್ರಬಲವಾಗಿ ತುಂಬಿಕೊಂಡ್ಬಿಟ್ಟಿದೆ. ನಮ್ಮನ್ನು ಚೂರೂ ಬಿಡದಂತೆ ಪ್ರಬಲವಾಗಿ ಆಕ್ರಮಣ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಖೇ ಖೇ ನನಗೆ ಸಮರಾದವರು ಯಾರಿದ್ದಾರೆ ಎಲ್ಲಿದ್ದಾರೆ ಅನ್ನೋ ಅಹಂಕಾರ ಸಂಕೇತನ ಮಾಡುತ್ತೆ. ಅಂದರೆ ನನಗೆ ಸಮರಾದವರಾಗಲಿ ನನಗಿಂತ ಉತ್ತಮರಾದವರು ಇರಲಿಕ್ಕೆ ಶಕ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ನಾನೇ ದೊಡ್ಡವ ನಾನೇ ಸುಪ್ರೀಮ್ ಅನ್ನೋ ಭಾವ ನಮ್ಮಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಈ ಅಹಂಕಾರ ಆದರೂ ಭಯಂಕರವಾಗಿ ಬೆಳೆದುಬಿಟ್ಟಿದೆ. ಯಾರ ಯಾವುದೇ ಉಪದೇಶದಿಂದಲೂ ಕೂಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ. ತೆಕ್ಕೆ ಅಂದರೆ ಪರಿಮಾಣ ಅಥವಾ ಗಾತ್ರ ಅಂತ ಹೇಳುವ ಶಬ್ದ. ಹಂಗಾರೆ ಒಂದು ಪರಿಕಲ್ಪನೆ ಬರಬೇಕು, ತೆಕ್ಕೆಗಾಯಿ ಎಷ್ಟು ಅಂತ ಕೇಳಿದ್ರೆ ನಮ್ಮ ಎರಡೂ ಕೈಗಳನ್ನು ದಕ್ಷಿಣ ಮತ್ತು ಉತ್ತರ ದಿಕ್ಕಿಗೆ ಚಾಚಿದ್ರೆ ಎಷ್ಟು ದೂರ ಪರಿಮಾಣ ಬರ್ತದೋ ಅಷ್ಟು ದೊಡ್ಡ ಸ್ಥಳ ಅಂತ. ಹಾಗೆ ನಮ್ಮ ಅಹಂಕಾರ ಅನ್ನೋದು ವಿಸ್ತಾರವಾಗಿ ಬೆಳೆದ್ಬಿಟ್ಟಿದೆ. ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಏಕೈಕ ಉಪಾಯ ಅಂದರೆ ಶಾಸ್ತ್ರ ತಿಳಿಸಿರ್ತಕ್ಕಂಥ ಹಾದಿ ದಾಸ್ಯ ಬಾಬಾ ಭಗವಂತನನ್ನು ನೀನು ಈಶ ನಾನು ದಾಸ ಅನ್ನೋ ಭಾವವನ್ನು ನಾನು ಒಪ್ಪುವಂಥದ್ದು ಅಂತ. ನಾನೇ ದೇವರಾದರೆ ಅಥವಾ ಭಗವಂತ ನಾನು ಸಮ ಅಂತ ಆಗಿದ್ದರೆ ದಾಸ್ಯಭಾವಕ್ಕೆ ಅವಕಾಶವೇ ಇಲ್ಲ. ನಾನು ಭಗವಂತ ಸಮ ಅಂತ ಆದರೂ ದಾಸ ಅನ್ನೋ ಭಾವ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನೇ ದೇವರಾದ್ರಂತೂ ಶಕ್ಯವೇ ಇಲ್ಲ. ಆದ್ದರಿಂದ ಭಗವಂತ ಈಶ ನಾನು ದಾಸ ಅನ್ನೋ ಭಾವ ಅನ್ನೋದು ನಮ್ಮ ಮಧ್ವ ಮತದಲ್ಲಿ ಮಾತ್ರ ಇರ್ತಕ್ಕಂಥ ಕಾನ್ಸೆಪ್ಟ್. ಮಧ್ವ ಸಿದ್ಧಾಂತ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯ ಇಲ್ಲ. ಈ ಮೇ ಮತ್ತು ಕೆ ಈ ಎರಡರ ಪಾತ್ರ ನಮ್ಮ ಬದುಕಿನ ಉದ್ದಕ್ಕೂ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಹಂಗಾರೆ ಯಾವತ್ತು ಈ ಅಹಂಕಾರ ಅಥವಾ ಮಮಕಾರದ ಬಿಡುಗಡೆ ಆಗತ್ತೋ ಅಂದೇ ಸಂಸಾರದಿಂದ ಬಿಡುಗಡೆ ಅಂತ ಶಾಸ್ತ್ರ ನಮಗೆ ತಿಳಿಸುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಹಂಕಾರ ಮಮಕಾರ ಸ್ವತಂತ್ರ ಕರ್ತೃತ್ವ ಅಭಿಮಾನ ಎಲ್ಲ ಇದೆಯೋ ಅವರಿಗೆ ಬಂಧನವೂ ಕೂಡ ಅಷ್ಟೇ ಬಿಗಿಯಾಗಿ ಗಟ್ಟಿಯಾಗಿ ಇರ್ತಕ್ಕಂಥದ್ದು. ತನ್ನಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ತನ್ನಗಿಂತ ಭಿನ್ನವಾಗಿರ್ತಕ್ಕಂಥದ ತನ್ನದೇ ಅಂತ ಯಾರು ವಿಚಾರ ಮಾಡ್ತಾನಲ್ಲ ಅದೇ ಅಹಂಕಾರ. ಇದೇ ಮೇ ಅನ್ನೋದು. ಇದರೊಂದಿಗೆ ಕೆ ಅನ್ನೋದು ಎಲ್ಲಿದೆ ಸ್ವರ್ಗ ನರಕ ಎಲ್ಲಿದೆ, ಯಾರ ಪರಮಾತ್ಮ ಎಲ್ಲಿದ್ದಾನೆ, ನನ್ನನ್ನು ಬಿಟ್ಟಿನ ಯಾರಿದ್ದಾರೆ ಅಂಥೇಳಿ ಈ ರೀತಿಯಾಗಿ ಇವೆರಡೂ ಭಾವನೆಗಳು ಸೇರಿರ್ತಕ್ಕಂಥದ್ದೇ ಅಪ್ವಕ್ವ ಅವಸ್ಥೆ, ಹಣ್ಣಾಗದೇ ಇರತಕ್ಕಂಥ ಬುದ್ಧಿಯೇ ಮೆಕ್ಕೆಕಾಯಿ. ಇದು ಎಲ್ಲ ಕಡೆಗೂ ಇದೆ, ಎಲ್ಲರನ್ನೂ ಎಲ್ಲವನ್ನು ವ್ಯಾಪಿಸಿ ಇರ್ತಕ್ಕಂಥದ್ದು. ಎಲ್ಲ ಗಿಡ ಮರ ಕ್ರಿಮಿ ಕೀಟ ಮನುಷ್ಯರು ಯಾರನ್ನು ಕೂಡ ಬಿಟ್ಟಿಲ್ಲ. ಸ್ಥಾವರ ಸರ್ವಜಂತುನಾಂ ಸಂಸಿದ್ಧೋ ಹಿ ಸ್ವಭಾವತಃ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ತನ್ನಲ್ಲಿ ತನಗೆ ಆಧಾರ ಅಭಿಮಾನ ಪ್ರೀತಿ ಸಹಜ ಸ್ವಾಭಾವಿಕ, ಆದರೆ ಇದು ಅತೀ ವ್ಯಾಪಕವಾಗಿರ್ತಕ್ಕಂಥದ್ದು, ಇದೇ ಎಲ್ಲರನ್ನು ಕೂಡ ವ್ಯಾಪಿಸಿರ್ತಕ್ಕಂಥದ್ದು, ಆವರಿಸಿರ್ತಕ್ಕಂಥ ಅದ್ವೈತ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ನಾನು ಎಲ್ಲವನ್ನು ಮಾಡಿದೆ, ನಾನೇ ಎಲ್ಲವನ್ನೂ ಮಾಡಿದೆ, ಎಲ್ಲವೂ ನನ್ನಿಂದಲೇ ಆಗಿದೆ, ಎಲ್ಲವೂ ಎಲ್ಲರೂ ನನಗಾಗಿ, ನಾನು ಸುಖವಾಗಿದ್ದರೆ ಸಾಕು. ಇದೆ ಈ ದುರ್ಬುದ್ಧಿಯಿಂದಲೇ ನಮಗೆ ಸಂಸಾರ ಬಂಧನ ಅನ್ನೋದು. ಇದನ್ನು ಯಾರು ಪ್ರಶ್ನೆ ಮಾಡಿದ್ರೆ ಅಥವಾ ತಪ್ಪು ಅಂತ ಗುರುತು ಮಾಡಿದ್ರೆ ಆಕ್ರೋಶದಿಂದ ನಾವು ಅವ್ರನ್ನ ಕೇ ನೀನ್ಯಾರು ಅಂತ. ಈ ರೀತಿಯಾಗಿ ದೇವತೆಗಳನ್ನು, ಜ್ಞಾನಿಗಳನ್ನು, ಧರ್ಮವನ್ನು, ಪ್ರಾಕೃತಿಕ ನಿಯಮಗಳನ್ನು, ಶಾಸ್ತ್ರಾದಿ ವಿಧಾನಗಳನ್ನು ಪ್ರಶ್ನಿಸೋದಕ್ಕೆ ನೀವ್ಯಾರು ಅಂತ ನಾವು ಅವ್ರನ್ನೇ ಆಕ್ರೋಶದಿಂದ ಪ್ರಶ್ನೆ ಮಾಡುವಂಥ ಸಂದರ್ಭ. ಇದನ್ನು ಮೀರಿ ನಡೀಬಾರದು ಅಂತ ಎಲ್ಲಿದೆ, ಯಾರು ಹೇಳಿದ್ದಾರೆ ಈ ರೀತಿಯಾಗಿ ಪ್ರಶ್ನೆ ಮಾಡುವಂಥದ್ದು. ಈ ಧರ್ಮ ದೇವರು ಇದ್ಯಾವುದು ಕಣ್ಣಿಗೆ ಕಾಣಲ್ಲ, ಪ್ರತ್ಯಕ್ಷವಾಗಿ ಯಾವ ಪರಿಣಾಮಗಳು ಕೂಡ ಕಂಡು ಬಂದಿಲ್ಲ ಇತ್ಯಾದಿಯಾಗಿ ಯಾರು ತಿಳಿತಾರೋ, ಮೇ ಎಂಬ ಸ್ವಾರ್ಥ ಅಹಂಕಾರ ಮಮಕಾರ ಕೆ ಎಂಬ ನಾಸ್ತಿಕ ಬುದ್ಧಿ, ಇವು ಎಲ್ಲ ಕಡೆ ಪ್ರಬಲವಾಗಿ ವ್ಯಾಪಿಸಿಯಾಗಿರುವಂಥದ್ದು. ಇವೇ ಮೆಕ್ಕೆಕಾಯಿಗಳ ಕಂಡೇನೋ ತೆಕ್ಕೆಗಾತಾರ ಅಂತ ದಾಸರು ಪ್ರಯೋಗ ಮಾಡಿರುವಂಥದ್ದು. ಅಹಂಕಾರ ಮಮಕಾರ ತ್ಯಾಗ ಮಾಡಿ ಇಟ್ಟಂಗೆ ಇರುವೇನೋ ಹರಿ ಅಂತ ಚಿಂತನೆ ಮಾಡಲಿಕ್ಕೆ ದಾಸರು ನಮಗೆ ಇಲ್ಲಿ ನಿರ್ದೇಶನವನ್ನು ಮಾಡ್ತಾರೆ. ಮುಂದಿನ ನುಡಿಯಲ್ಲಿ, ಕಪ್ಪೆ ಪಾತರ ಕುಣಿಯೋದು ಕಂಡೆ, ಏಡಿ ಮದ್ದಳೆ ಬಡಿಯೋದು ಕಂಡೆ, ತೊಂಡೆಕಾಯಿ ಕಂಡೆ ನವ್ವ ಹಂಡೆಗಾತರ, ಸುಳ್ಳು ನಮ್ಮಲ್ಲಿಲ್ಲ ಬಯ್ಯ ಸುಳ್ಳೇ ನಮ್ಮನಿದೇ ಬರು. ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಕಪ್ಪೆ, ಕಪ್ಪೆ ಅಂದರೆ ಹಾರುವಂಥ ಪ್ರಾಣಿ. ಎಲ್ಲಿಗೆ ಹಾರತ್ತೆ ಅಂದರೆ ನೀರಿದ್ದಾಗ, ನೀರಿಲ್ಲದೆ ಇದ್ದ ಜಾಗ ಬಿಟ್ಟು ನೀರಿರೋ ಜಾಗಕ್ಕೆ ಹಾರುವಂಥದ್ದು. ಹಾರುವ ಪ್ರಾಣಿ ಕಪ್ಪೆ, ಸದಾ ವಟ ವಟ ವಟ ಅಂತಲೇ ಇರುತ್ತೆ. ಕ ಅಂದರೆ ಕರ್ಮಫಲ, ಪಿಬಂತಿ ಅದನ್ನು ಕುಡಿತಾರೆ. ಕರ್ಮಫಲವನ್ನು ಅನುಭವಿಸೋನು ಯಾರು, ಜೀವ. ಅದರಿಂದ ಜೀವನಿಗೆ ಕಪ್ಪೆ ಅಂತ. ತನುಭೃತಃ ಯಾರೆಲ್ಲ ಜೀವಧಾರಿಗಳಿದ್ದಾರೋ, ಕರ್ಮದ ಫಲವನ್ನು ಉಣ್ತಕ್ಕಂಥ ಅನುಭವಿಸುವಂಥ 84 ಲಕ್ಷ ಜೀವರಾಶಿಗಳೆಲ್ಲರನ್ನು ಕೂಡ ಕಪ್ಪೆ ಅಂತ ಇಲ್ಲಿ ಪ್ರಯೋಗ ಮಾಡಿರುವಂಥದ್ದು. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹಾರ್ತಾನೆ ಇರ್ತಾರೆ. ಯಾಕೆ ಅಂತ ಹೇಳಿದರೆ ಕರ್ಮಗಳ ನಿಮಿತ್ತ. ಇದೇ ಈ ಜೀವರ ಅಥವಾ ಕಪ್ಪೆಗಳ ಸ್ವಭಾವ. ಆ ಕಪ್ಪೆಗಳು ಮೂರು ರೀತಿಯಾಗಿ ಜೀವರಾಶಿಗಳು, ಸಾತ್ವಿಕ ರಾಜಸ ತಾಮಸ, ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಹಾರಾಟ ಮಾಡುವ ಸ್ವಭಾವ ಅನ್ನೋದು ಇದ್ದೇ ಇದೆ. ರಜೋಗುಣ ಪ್ರಾಚುರ್ಯ ಇರತಕ್ಕಂಥವರು ಊಟಕ್ಕೆ ವಿಹಾರಕ್ಕಾಗಿ ಹಾರಾಟವನ್ನು ಜಾಸ್ತಿ ಮಾಡ್ತಾರೆ, ಭಗವಂತನ ವಿಷಯದಲ್ಲಿ ಹಾರಾಟ ಅನ್ನೋದು ಕಡಿಮೆ. ತಾಮಸಿ ಸ್ವಭಾವದವರು ಭಗವದ್ ವಿಷಯದ ಚಿಂತನೆ ಅನ್ನೋದು ಇಲ್ಲೇ ಇಲ್ಲ. ಇದ್ದರೂ ನೆಗ್ಲಿಜಿಬಲ್ ಅಮೌಂಟ್ ಅಂದರೆ ಗಣನೆಗೆ ಸಿಗೋದಿಲ್ಲ. ಇತರ ಲೋಕದ ವಿಚಾರಗಳ ಕಡೆಗೇ ಅವರು ಒಲವು, ಅವ್ರದ್ದು ಒಂಥರ ಹಾರಾಟ. ಇನ್ನು ಸಾತ್ವಿಕರು ಭಗವದ್ ವಿಷಯಗಳ ಕಡೆಗೆ ಚಿಂತನೆ ಹೆಚ್ಚು, ಇತರ ಆಲೋಚನೆ ಅನ್ನೋದು ಕಡಿಮೆ. ಈ ರೀತಿಯಾಗಿ ಮೂರು ರೀತಿಯಾಗಿರ್ತಕ್ಕಂಥ ಜೀವರು. ಕಪ್ಪೆಗೆ ಸಂಸ್ಕೃತದಲ್ಲಿ ಮಂಡೂಕ ಅಂತ ಹೆಸರಿದೆ. ಮಂಡಮ್ ಅಂದರೆ ಸೂಕ್ಷ್ಮ ಅಂತ, ಕ ಅಂದರೆ ತಲೆ, ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ತಲೆ ಅಥವಾ ಬುದ್ಧಿ ಉಳ್ಳವರಿಗೆ ಕಪ್ಪೆ ಅಂತ. ಕನ್ನಡದ ಮಂಡ ಅಥವಾ ಮಂಡು ಅಂತ ಹೇಳ್ತೀವಲ್ಲ, ಅದಲ್ಲ. ಭಗವಂತನ ವಿಷಯದ ಜ್ಞಾನಕ್ಕಾಗಿ ಹೆಚ್ಚು ತಲೆ ಅಥವಾ ಬುದ್ಧಿ ಜ್ಞಾನ ಖರ್ಚು ಮಾಡದೆ ವಿಷಯ ಪದಾರ್ಥಗಳಲ್ಲೇ ಹೆಚ್ಚು ಬುದ್ಧಿ ಉಪಯೋಗಿಸ್ತಾರಲ್ಲ, ಆದ್ದರಿಂದ ಆ ಜೀವನನ್ನು ಕಪ್ಪೆ ಅಂತ ದಾಸರಲ್ಲಿ ಪ್ರಯೋಗ ಮಾಡಿರೋದು. ತ್ರಿಗುಣಗಳ ಬಂಧನದ ಪರಿಣಾಮವಾಗಿ ಒಂದು ಕ್ಷಣ ಸಾತ್ವಿಕ ಬುದ್ಧಿ ಸಾತ್ವಿಕ ಆಹಾರವನ್ನು ಭೋಗ ಮಾಡ್ತಾನೆ, ಸಾತ್ವಿಕ ಮನಸ್ಸಿನಿಂದ ಇರ್ತಾನೆ, ಹೀಗೆ ಮತ್ತೊಂದು ಕ್ಷಣದಲ್ಲಿ ರಾಜಸ ಬುದ್ಧಿ ರಾಜಸ ಆಹಾರ ರಾಜಸವಾಗಿರ್ತಕ್ಕಂಥ ಕರ್ಮಗಳು, ಇನ್ನೊಂದು ಕ್ಷಣಕ್ಕೆ ತಾಮಸ ಆಹಾರ ತಾಮಸ ಬುದ್ಧಿ ತಾಮಸ ಕರ್ಮಗಳು. ಹೀಗೆ ಒಂದು ಕ್ಷಣದಲ್ಲಿ ಭಗವಂತನಲ್ಲಿ ಭಕ್ತಿ, ಇನ್ನೊಂದು ಕ್ಷಣದಲ್ಲಿ ನಾಸ್ತಿಕ ಬುದ್ಧಿ, ಈ ರೀತಿಯಾಗಿರ್ತಕ್ಕಂಥ ಸದಾಕಾಲ ಚಂಚಲತೆಯಿಂದ ಇರತಕ್ಕಂಥದ್ದೇ ಈ ಕಪ್ಪೆಯ ಸ್ವಭಾವ. ಕಂ ಸುಖಂ ಪಿಬಂತಿ ಪಾಂತಿ ಇತಿ ಕಪ್ಪಿ. ಸದಾ ಸುಖಕ್ಕಾಗಿ ಅತಿಯಾಗಿರ್ತಕ್ಕಂಥ ಹಾರುವ ಜೀವಿಯ ಸ್ವಭಾವ, ಒಟ್ಟಿನಲ್ಲಿ ಸ್ಥಿರತೆ ಅನ್ನೋದು ಇಲ್ಲೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಕಪ್ಪೆ. ಈ ಕಪ್ಪೆಗಳು ಸುಖಕ್ಕಾಗಿ ನಾನಾ ರೀತಿಯಾಗಿ ಹಾರಾಟವನ್ನು ನಡೆಸ್ತವೆ, ಕುಣಿತಾವೆ. ಈ ಪ್ರಪಂಚದಲ್ಲಿ ನಾವು ಕಂಡು ಬಂದಿರೋಂಥದ್ದು. ದಾಸ್ ಹೇಳ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು, ಸುತರಿಂದ ಸಂತೋಷ ಕೆಲವರಿಗೆ ಲೋಕದಳು, ಸತಿಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಶ್ರೀಹರಿಯಿಂದ ಸಂತೋಷ ಕೆಲವರಿಗೆ ಲೋಕದಳು. ತಾವು ಯಾವುದನ್ನು ಭ್ರಮೆ ಸುಖ ಅಂತ ತಿಳ್ಕೊಂಡ್ಯಾರೋ, ನಿಶ್ಚಯ ಮಾಡ್ಕೊಂಡ್ಯಾರೋ, ಅದೇ ಸುಖಕ್ಕಾಗಿ ಹಗಲು ಇರುಳು ಪ್ರಯತ್ನ ಮಾಡ್ತಾ ಇರ್ತಾರೆ ಲೋಕದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜೀವರು. ಅವರ ಅಪೇಕ್ಷೆ ಏನು? ಸುಖಮೇವ ಮೇ ಸ್ಯಾದ್ ದುಃಖಂ ಅನಾಗಪಿ ಮಾಭೂತ್. ಪಾತರ ಅಂದರೆ ಪಾತರಗಿತ್ತಿ, ಬಣ್ಣ ಬಣ್ಣದ ಚಿಟ್ಟೆ. ಈ ಸಂಸಾರ ಹೇಗಿದೆ ಅಂತ ಕೇಳಿದ್ರೆ, ಬಿಂದು ಮಾತ್ರ ಸುಖ ಅನುಭವ, ಪರ್ವತಕ್ಕೆ ಸಮ ದುಃಖ. ಇದು ಒಳ ಹೊಕ್ಕ ಮೇಲೆ ಸಂಸಾರದೊಳಗೆ ಅದರೊಳಗೆ ಏನು ದುಃಖ ಇದೆ ಅಂತ ಗೊತ್ತಾಗೋದು. ಮೇಲ್ನೋಟಕ್ಕೆ ಅದು ಸುಂದರವಾಗಿ ಸುಖ ಸ್ವರೂಪವಾಗಿ ಕಾಣ್ತಾ ಇರೋವಂಥದ್ದು. ಆದರೆ ಹೊರಗಿನಿಂದ ಹೆಂಗೆ ಕಾಣ್ತಾ ಇದೆ ಅಂದರೆ, ಚಿಟ್ಟೆಯಂತೆ, ಪಾತರಗಿತ್ತಿಯಂತೆ ಕಾಣ್ತಾ ಇದೆ. ಬಣ್ಣ ಬಣ್ಣಗಳಿಂದ ಕೂಡಿದ್ದು ಮೋಹಕವಾಗಿ ಅದರೊಳಗೆ ನಮಗೆ ಮೋಹವನ್ನು ಉಂಟು ಮಾಡ್ತಾ ಇದೆ. ಆ ವರ್ಣ ವಿಶೇಷಗಳೇ ಸಾತ್ವಿಕ, ರಾಜಸ, ತಾಮಸ ಅಂತ ತ್ರಿವರ್ಣಗಳು. ಈ ಚಿಟ್ಟೆಯ ಬಣ್ಣ ಹೇಗೋ ಹಾಗೆ ಈ ಜೀವರಿಗೆ ಇರ್ತಕ್ಕಂಥ ಮೂರು ವರ್ಣಗಳು, ಸಾತ್ವಿಕ, ರಾಜಸ, ತಾಮಸ, ಇದು ಸ್ವರೂಪಭೂತವಾಗಿ ಇರ್ತಕ್ಕಂಥದ್ದು. ಬಾಹ್ಯ ಅಂದರೆ ಹೊರಗಿನಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದಲ್ಲ, ಅನಾದಿಯಿಂದ ಇರ್ತಕ್ಕಂಥ ಸ್ವರೂಪ. ಈ ಚಿಟ್ಟೆಯ ಬಣ್ಣವನ್ನು, ವರ್ಣವನ್ನು ಒಬ್ಬ ಸಾಮಾನ್ಯ ಜೀವ ಬಿಡಿಸೋದಾಗಲಿ ಇಮ್ಯಾಜಿನ್ ಮಾಡೋದು ಕೂಡ ಕಲ್ಪನೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಇದನ್ನು ನಿರ್ಮಾಣ ಮಾಡಿದವನು ಸರ್ವಶಕ್ತ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ಈ ಪರಿಯ ಸ್ವಭಾಗ ಇನ್ನಾವ ದೇವರಲ್ಲಿ ಕಾಣೆ. ಆದ್ದರಿಂದ ಈ ಸೃಷ್ಟಿ, ಸೃಷ್ಟಿಕರ್ತ, ಅಚಿತ್ಯ ಅದ್ಭುತ ಸಾಮರ್ಥ್ಯ ಉಳ್ಳವನೇ ಮಾಡಿರಬೇಕು, ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ಜಗತ್ತಲ್ಲಿ ಬೇಕಾದಷ್ಟು ನೋಡ್ತೀವಿ, ಹುಲಿ, ಸಿಂಹ, ಗಿಳಿ, ನವಿಲು, ಯಾವುದು ಬೇಕಾದ್ರೂ ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ವರ್ಣ, ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಇಟ್ಟಿಯಂದ ಅದೆಲ್ಲವೂ ಕೂಡ ಭಗವಂತನೇ. ಆಗಲಾದರೂ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ ಅನಂತ ಗುಣಪರಮ ಅಂತೇಳಿ ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆಯ ಚಿಂತನೆ ಅನ್ನೋದು ಜೀವನಿಗೆ ಬರಬೇಕು. ಈ ಚಿಟ್ಟೆ ಅಥವಾ ಪಾತರ ನೋಡೋದಕ್ಕೆ ಮೋಹಕ ರೂಪ, ಸುಂದರವಾಗಿರ್ತಕ್ಕಂಥ ಪಕ್ಷ ಅಥವಾ ರೆಕ್ಕೆಗಳನ್ನು ಹೊಂದಿದೆ. ಅದು ಎಷ್ಟು ಕೋಮಲವಾಗಿದೆಯೋ ಅಷ್ಟೇ ಮನೋಹರವೂ ಕೂಡ ಆಗಿದೆ. ದೇವರ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಅದ್ಭುತ ಸಾಮರ್ಥ್ಯ. ಈ ಜೀವರು ಕೂಡ ಪಾತರಗಳಂತೆ, ಚಿಟ್ಟೆಗಳಂತೆ, ಈ ಸಂಸಾರದ ಜ್ಞಾನ ಇಲ್ಲ, ಇದರ ಬಂಧನದ ಬಗ್ಗೆ ಕಿಂಚಿತ್ ಕಲ್ಪನೆಯೂ ಇಲ್ಲ. ಇಲ್ಲಿ ಸಂಸಾರಕ್ಕೆ ಬಂದದ್ದೇ ಒಂದು ದೊಡ್ಡ ಸಂತೋಷ, ಅದೇ ದೊಡ್ಡ ಸಾಧನೆ ಹುಟ್ಟಿ ಬಂದದ್ದು ಅಂತ ತಿಳ್ಕೊತಾರೆ. ದುಃಖ ಇದು ಬಂಧನ ಅನ್ನೋ ತಿಳುವಳಿಕೆನೇ ಇಲ್ಲ ಅಂತ ಅಜ್ಞಾನೇ ಆಗಿರ್ತಕ್ಕಂಥ ಜೀವ. ಆದ್ದರಿಂದ ಅವನು ಅದರ ಬಿಡುಗಡೆಗೆ ಅಂತ ಪ್ರಯತ್ನವನ್ನೇ ಮಾಡೋಲ್ಲ. ಅದರ ಬದಲಿಗೆ ಬಂದವಲ್ಲ ಭೂಮಿಗೆ ಅಂಥೇಳಿ ಇಲ್ಲಿ ಹುಟ್ಟಿ ಬಂದಿದ್ದೀವಿ ಅಂತ ಸಂತೋಷದಿಂದ ಕುಣಿತಾ ಹಾರತಾ ಸಂಸಾರದ ಸುಖಕ್ಕಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಕ್ರಿಯಾಶೀಲನಾಗಿ ಜೀವ ಇರ್ತಾನೆ. ಆದರೆ ಬಂಧನದ ಬಿಡುಗಡೆಗಾಗಿ ನಡಿಬೇಕಾಗಿರ್ತಕ್ಕಂಥ ಪ್ರಯತ್ನ ಅದು ಅತ್ಯಲ್ಪ, ನಡೆಯೋದೇ ಇಲ್ಲ ಅಂತ ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳ್ತಾನೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಯಾರೋ ಒಬ್ಬ ನೈಜ ಸುಖ ಅನಿಸಿರೋ ಮೋಕ್ಷ ಸುಖಕ್ಕಾಗಿ ಯತ್ನ ಮಾಡ್ತಾನೆ, ಕುಣಿತಾನೆ, ಹಾರ್ತಾನೆ. ಉಳಿದವರೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಸಾಂಸಾರಿಕ ಸುಖಕ್ಕಾಗಿ ಕುಣಿತಾರೆ, ಹಾರ್ತಾರೆ. ಅದನ್ನೇ ದಾಸರು, ಅಂತೂ ಈ ಸಂಸಾರ ಕಪ್ಪೆಗಳ ಪಾತರಗಳ ಕುಣಿದಾಟದಿಂದ ತುಂಬಿ ಹೋಗಿದೆ ಅಂತ, ಕಪ್ಪೆ ಪಾತರ ಕುಣಿಯೋದು ಕಂಡೆ ಅಂತ ಈ ರೀತಿಯಾಗಿ ಪ್ರಯೋಗ ಮಾಡುವಂಥದ್ದು. ಕಪ್ಪೆ ಯಾವ ರೀತಿ ತನ್ನ ಮುಂದಿರ್ತಕ್ಕಂಥ ಚಿತ್ತ ವಿಚಿತ್ರ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಕೀಟಗಳನ್ನು ಕೇವಲ ಆಹಾರಕ್ಕಾಗಿ ಮಾತ್ರ ಬಳಕೆ ಮಾಡ್ಕೋತಾ ಇದೆಯೋ ಹೊರತು, ಅದನ್ನು ಬಿಟ್ಟು ಅದರ ಬಣ್ಣ ಆಗಲಿ, ಅದರ ಸೌಂದರ್ಯವಾಗಲಿ, ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆಯನ್ನಾಗಲಿ ವಿಚಾರ ಮಾಡೋದೇ ಇಲ್ವೋ, ಅದೇ ರೀತಿಯಾಗಿ ಮನುಷ್ಯನೂ ಕೂಡ ಭಗವಂತನ ಇಂಥ ಅದ್ಭುತವಾಗಿರ್ತಕ್ಕಂಥ ಕರ್ತೃತ್ವವನ್ನು ಮರೆತು ಬಿಡ್ತಾನೆ. ಅವನಿಂದ ಕೊಡಲ್ಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ಅನುಭೋಗ ಮಾಡಿ ಕೃತಜ್ಞನಾಗಿ ಇರ್ತಾನೆ. ಆದ್ದರಿಂದನೇ ಜಗತ್ತಿನಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿ ಇತ್ಯಾದಿ ಎಲ್ಲವೂ ಕೂಡ ಮೋಕ್ಷ ಸಾಧನೆಗೆ ಪ್ರತಿಬಂಧಕಗಳಾಗಿ ಜೀವರನ್ನು ಕಾಡ್ತಾ ಇರೋದು ಈ ರೀತಿಯಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಏಡಿ ಮದ್ದಳೆ ಬಡಿ ಉದ ಕಂಡೆ. ಏಡಿ ಅಂತ ಅಂದರೆ ಯಾವುದು ಅಂದರೆ, ಇದೊಂದು ಚಿಕ್ಕ ಪ್ರಾಣಿ, 10 ಕಾಲುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ. ತನ್ನ 2 ಕಾಲುಗಳಿಂದ ಎಲ್ಲರನ್ನು ಕೂಡ ಗಟ್ಟಿಯಾಗಿ ಹಿಡ್ಕೊಳುತ್ತೆ. ಇದು ಉಭಯ ಚರವಾಸಿ, ಜಲಚರದಲ್ಲೂ ಹೌದು, ಭೂಚರವಾಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜೀವನ ದಾಸರು ಏಡಿಗೆ ಹೋಲಿಕೆ ಮಾಡಿರೋದು. ಹಂಗಾರೆ ಏಡಿಗೆ 10 ಕಾಲುಗಳು ಅಂದರೆ ಜೀವನಿಗಿರ್ತಕ್ಕಂಥ 10 ಕಾಲುಗಳು ಯಾವುದು ಅಂದರೆ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ 10 ಇಂದ್ರಿಯಗಳೇ ಆ ಏಡಿಯಂತೆ ಇರುವ ಜೀವನಿಗೆ 10 ಕಾಲುಗಳು. ಮೊಸಳೆ ಆದರೆ ನೀರಿನಲ್ಲಿ ಮಾತ್ರ ಕಡಿತದೆ. ಆದರೆ ಏಡಿ ಉಭಯ ಚರವಾಸಿ ಅಂದರೆ ಜಲದಲ್ಲೂ ಇರುತ್ತೆ ಭೂಮಿಯಲ್ಲೂ ಇರುತ್ತೆ, ಎರಡೂ ಕಡೆ ಇರತಕ್ಕಂಥ ಜೀವರನ್ನು ಹಿಡಿದಿಟ್ಕೊಳತ್ತೆ. ಏಡಿ ತನ್ನ 10 ಬೆರಳುಗಳಿಂದ ಅಥವಾ ಕಾಲುಗಳಿಂದ ತನ್ನ ಆಹಾರವನ್ನು ಕಚ್ಚಿ ಹಿಡ್ಕೊಂಡು ಭಕ್ಷಣೆ ಮಾಡಿದ್ರೆ ಮನುಷ್ಯ ಭಗವಂತನ ಜ್ಞಾನಕ್ಕಾಗಿ ಇರ್ತಕ್ಕಂಥ ಭಗವಂತನ ಕುರಿತ ಕರ್ಮಾಚರಣೆಗಳಿಗಾಗಿ ಇರ್ತಕ್ಕಂಥ ಉತ್ತಮೋತ್ತಮವಾಗಿರ್ತಕ್ಕಂಥ 10 ಇಂದ್ರಿಯಗಳನ್ನು 16 ವಿಷಯಗಳಲ್ಲಿ ಮಾತ್ರ ಉಪಭೋಗ ಮಾಡ್ತಾನೆ ಹೊರತು ಭಗವಂತನ ಚಿಂತನೆ ಕಡೆಗೆ ಹರಿಸೋದೇ ಇಲ್ಲ. ಇದನ್ನೇ ದಾಸ ಹೇಳಿದ್ದು ಮದ್ದಲೆ ಬಡಿಯೋದು ಕಂಡೆ ಅಂತ. ಮದ್ದಲೆ ಬಡಿಯೋದರಲ್ಲಿ 10 ಬೆರಳುಗಳ ಉಪಯೋಗ ಹೇಗೆ ಆಗ್ತಾ ಇದೆಯೋ, ಮದ್ದಲೆ ಅಂದರೆ ಒಂದು ಶುಭ ವಾದ್ಯ, ಸಂತೋಷ ಆದಾಗ ಆನಂದ ಆದಾಗ ಬಾರಿಸ್ತಕ್ಕಂಥ ಒಂದು ವಾದ್ಯ, ಅಲ್ಲಿ 10 ಬೆರಳುಗಳನ್ನು ಯಾವ ರೀತಿಯಾಗಿ ಉಪಭೋಗ ಮಾಡ್ತಾನೋ ಜೀವ, ಅದೇ ರೀತಿಯಾಗಿ ಇಲ್ಲಿ ದಶ ಇಂದ್ರಿಯಗಳನ್ನು ಕೇವಲ ವಿಷಯ ಸುಖಕ್ಕಾಗಿ ಮಾತ್ರ ವಿನಿಯೋಗ ಮಾಡ್ತಾ ಇದ್ದಾನೆ ಹೊರತು ಭಗವಂತನ ಪೂಜಾದಿ ಕರ್ಮಗಳಿಗೆ ಆ ಇಂದ್ರಿಯಗಳು ಉಪಯೋಗ ಆಗ್ತಾನೆ ಇಲ್ಲ. ಸಂಸಾರದಲ್ಲಿ ಮೋಕ್ಷಕ್ಕೆ ಧರ್ಮ ಕಾರ್ಯಗಳಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಧರ್ಮ ವಿರೋಧಿಯಾಗಿರ್ತಕ್ಕಂಥ ಈ ಏಡಿ ಜೀವ 10 ಕಾಲುಗಳು ಅಂದರೆ 10 ಇಂದ್ರಿಯಗಳು ಎಲ್ಲರಿಗೂ ಕಡಿತಲೇ ಇರ್ತವೆ, ಕಾಡ್ತಾನೇ ಇರ್ತವೆ. ಈ ಇಲ್ಲಿ ಈ ಇಂದ್ರಿಯ ಮೋಹ ಏನಿದೆಯಲ್ಲ ಅದೇ ಮದ್ದಳೆ ಬಾರಿಸೋದು ಅಂತ ಅಭಿಮಾನ ಮೋಹ. ಆ ಮದ್ದಳೆ ಅನ್ನೋದು ಒಂದು ಸುಶ್ರಾವ್ಯವಾಗಿ ಕೇಳುವಂಥ ಒಂದು ವಾದ್ಯ. ಇಲ್ಲಿ ಏಡಿಗಳು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಇವುಗಳನ್ನು ಹೊಂದಿದವರೆಲ್ಲ ಜೀವರು ಕೂಡ ಆ ಇಂದ್ರಿಯಜನ್ಯ ಸುಖ ವಿಷಯಜನ್ಯ ಸುಖಗಳನ್ನೇ ಸುಖ ಅಂತ ತಿಳ್ಕೊಂಡು ಮದಭರಿತರಾಗಿ ಅಷ್ಟಮದಗಳಿಂದ ಯುಕ್ತರಾಗಿ ಮದ್ದಳೆ ಬಾರಿಸ್ತಾ ಇದ್ದಾರೆ ಹೊರತು ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯಬೇಕು ಅಂತ ಪ್ರಯತ್ನವನ್ನೇ ಮಾಡ್ತಿಲ್ಲ. ಆ ಇಂದ್ರಿಯಗಳಿಂದ ಉದಾಹರಣೆಗೆ ಕಣ್ಣು ಭಗವಂತನ ಭಗವದ್ಭಕ್ತರ ರೂಪದರ್ಶನ ಅದರಿಂದ ಮೂಲಕ ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಪ್ರಯತ್ನ ಮಾಡ್ತಿಲ್ಲ. ಕಿವಿ ಭಗವಂತನ ಭಗವದ್ಭಕ್ತರ ಚರಿತ್ರೆಯನ್ನು ಕೇಳಿ ಪಾವನ ಆಗಬೇಕಾಗಿತ್ತು ಅದನ್ನು ಮಾಡಿಲ್ಲ, ಬರೇ ಲೋಕವಾರ್ತೆಯಲ್ಲೇ ಮೈಮರೆತು ಅದೇ ನಿಜವಾದ ಸುಖ ಅನ್ನೋ ಭ್ರಮೆಯ ಒಳಗೆ ಹಾರಾಡ್ತಾ ಇರೋದು. ಹೀಗೆ ಆ ಸುಖವನ್ನೇ ಸುಖ ಅಂಥೇಳಿ ಪಾತರದಂತೆ ಕಪ್ಪೆಯಂತೆ ಹಾರಾಡಿ ಈಗ ಮದ್ದಳೆಯನ್ನು ಅಂದರೆ ಆನಂದದ ಉನ್ನಾಹ ಅಲ್ಟಿಮೇಟ್ ಅಂತೇಳಿ ಇದ್ರೆ ಇದಕ್ಕಿಂತ ಇನ್ನೇನು ಆನಂದ ಅನ್ನೋದು ಇಲ್ಲೇ ಇಲ್ಲ ಅಂತ ಈ ರೀತಿಯಾಗಿ ತಿಳ್ಕೊಂಡು ಮದ್ದಳೆಯನ್ನು ಬಾರಿಸ್ತಾ ಇದ್ದಾರೆ. ಹೀಗೆ 10 ಇಂದ್ರಿಯಗಳ ಕಾರ್ಯಭಾರ ಅನ್ನೋದು ನಡೀತಾ ಇದೆ. ಆದರೆ ದಾಸರು ತಮ್ಮದೇ ಇನ್ನೊಂದು ಕೃತಿಯಲ್ಲಿ ಹೇಳ್ತಾರೆ, ಸುಲಭವಲ್ಲವೋ ಮಹದ ಆನಂದ ಅಂತ. ನೀನು ಯಾವುದನ್ನು ಆನಂದ ಅಂದ್ಕೊಂಡಿದೆಯೋ ಅದು ಆನಂದ ಅಲ್ಲವೇ ಅಲ್ಲ ಅಂತ. ನಿನ್ನ ಇಂದ್ರಿಯಗಳೆಲ್ಲ ಸಾರ್ಥಕತೆ ಆಗಬೇಕು ಅಂತಾದರೆ ಭಗವದ್ ವಿಷಯದಲ್ಲಿ ಪರ್ಯವಸಾನ ಆಗಬೇಕು, ಅದು ಆ ರೀತಿಯಾಗಿ ಆಗ್ತಾ ಇಲ್ಲ. ಆದರೆ ಜೀವ ಸಾರ್ಥಕತೆ ಅಂದರೆ ಯಾವುದು ಅಂದರೆ ಅಜ್ಞಾನದಿಂದ ಈ ಜೀವನದಲ್ಲಿ ಏನು ಸುಖವನ್ನು ವಿಷಯ ಸಾಂಸಾರಿಕ ಜನ್ಯ ಸುಖಗಳನ್ನು ವಿಷಯ ಪದಾರ್ಥಗಳಿಂದ ಉಂಟಾಗ್ತಕ್ಕಂಥ ಸುಖವನ್ನು ತಿಳ್ಕೊಂಡೆ ಅಲ್ಲ ಅದೇ ಸುಖ ಅಂತ ತಿಳ್ಕೊಂಡು ಮದ್ದಳೆ ಅಂದರೆ ನಾನು ಎಲ್ಲವನ್ನು ಅಚೀವ್ ಮಾಡಿದ್ದೀನಿ ಅಂತ ಸಂತೋಷದಿಂದ ಮದ್ದಳೆ ಬಾರಿಸ್ತೀಯಾನೆ, ಅದು ತಪ್ಪು ಅಂತ ದಾಸರು ಹೇಳ್ತಾರೆ. ಇನ್ನು ನಮ್ಮ ನಾಲಿಗೆ ಆದರೂ ಅಷ್ಟೆ, ಕಂಡ ಕಂಡದ್ದನ್ನು ತಿನ್ನತ್ತೆ ಆಡಬಾರದ್ದನ್ನು ಆಡತ್ತೆ. ಅದಕ್ಕೆ ಪುರಂದರದಾಸರೇ ಒಂದು ಕೃತಿಯಲ್ಲಿ ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ರುದ್ರಾದಿ ದೇವತೆಗಳಿಂದ ಹಿಡ್ಕೊಂಡು ಮನುಷ್ಯರ ತನಕನೂ ಕೂಡ ಈ ಮದ್ದಳೆಯನಾದ ಅನ್ನೋದು ಎಲ್ಲರೂ ಬಿಡಿಯೋದನ್ನು ನಾನು ಕಂಡೆ ಅಂತ. ಅಂದರೆ ಕೆಲವೊಮ್ಮೆ ದೇವತೆಗಳೂ ಕೂಡ ಅಸುರಾವೇಶ ನಿಮಿತ್ತ ಪ್ರಾರಬ್ಧ ಕರ್ಮವಶಾತ್ ವಿಷಯ ಸುಖದಲ್ಲಿ ಮಗ್ನರಾಗಿದ್ದನ್ನು ಕಂಡೆ ಅಂತ. ಈ ರೀತಿಯಾಗಿ ಏಡಿ ಮದ್ದಳೆ ಅಂದರೆ ನಾದ ನಿನಾದ ಕಾರ್ಯಕ್ರಮವನ್ನು ನಾನು ಕಂಡೆ ಅಂತ ದಾಸರು ಹೇಳಿದ್ರು. ಮುಂದೆ ಹೇಳ್ತಾರೆ, ತೊಂಡೆಕಾಯಿ ಕಂಡೆ ನವ್ವ ಹಂಡೆಗಾತಾರ ಅಂತ. ತೊಂಡೆಕಾಯಿ ಇದು ಒಂದು ನಿಷಿದ್ಧವಾಗಿರ್ತಕ್ಕಂಥ ತರಕಾರಿ. ಯಾಕೆ ನಿಷಿದ್ಧ ಅಂತ ಪ್ರಶ್ನೆ ಬಂದರೆ ತಮೋಗುಣ ಪ್ರಚೋದಕವಾಗಿರ್ತಕ್ಕಂಥದ್ದು, ಕಾಮಭಾವನೆಗಳ ಉದ್ದೀಪನ ಮಾಡ್ತಕ್ಕಂಥ ಗುಣವನ್ನು ಹೊಂದಿದೆ, ಅದರಿಂದ ನಿಷಿದ್ಧ ಅಂತ. ಹಾಗಾಗಿ ನಿಷಿದ್ಧ ಅನ್ನೋ ತೀರ್ಮಾನ ಹೇಗೆ ಅಂತ ಕೇಳಿದ್ರೆ, ಭಗವಂತ ಅಪರೋಕ್ಷ ಜ್ಞಾನಕ್ಕೆ ಯಾವುದು ಬಾಧಕವೋ ಅವೆಲ್ಲವೂ ಕೂಡ ನಿಷಿದ್ಧವಾಗಿರ್ತಕ್ಕಂಥದ್ದು, ಅಂಥ ನಿಷಿದ್ಧವನ್ನು ತ್ಯಾಗ ಮಾಡಲೇಬೇಕು. ಮೋಕ್ಷ ಮಾರ್ಗದಲ್ಲಿ ಸಾಕ್ತಕ್ಕಂಥ ಜೀವ ಅದನ್ನು ಅತ್ಯಂತ ಅವಶ್ಯವಾಗಿ ಸತ್ಕರ್ಮಗಳ ಆಚರಣೆಯ ಜೊತೆಗೆ ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿ ಮಾಡಬೇಕಾಗಿರೋದು. ಕವಿಗಳು ತೊಂಡೆಕಾಯಿಯನ್ನು ತುಟಿಗೆ ಹೋಲಿಸ್ತುವಂಥದ್ದು, ನೋಡೋದಕ್ಕೆ ಕೆಂಪು ಬಣ್ಣ ರಾಜಸ ತಾಮಸ ಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ. ಜೀವನದಲ್ಲಿ ನಿಷಿದ್ಧ ಕರ್ಮ ನಿಷಿದ್ಧ ಆಹಾರ ಇತ್ಯಾದಿ ಎಲ್ಲವನ್ನು ಕೂಡ ತೊಂಡೆಕಾಯಿಗೆ, ಅದು ಎಷ್ಟು ಅಂದರೆ ಹಂಡೆಗಾತಾರ ಅಂತ, ಅಂದರೆ ಅಷ್ಟು ಬೃಹತ್ ಪಾತ್ರೆಯಷ್ಟು ದೊಡ್ಡದಾಗಿ ಜೀವರಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಕಂಡು ಬಂದಕ್ಕಂಥದ್ದು ಅಂತ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನದ ಪ್ರಧಾನ ಸಾಧನಗಳನ್ನು ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಭಕ್ತ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ವಿಹಿತ ಅತ್ಯಾಗಾತ್ ನಿರಂತರಂ ಹರಿಸ್ಮೃತೇ ಏತೈಹಿ ಏವ ಸಂಯುತೈಹಿ ವಿಷ್ಣೋ ಅಪರೋಕ್ಷ ದರ್ಶನಂ ಜಾಯತೆ. ನಿಷಿದ್ಧವಾದದ್ದನ್ನು ಬಿಡಲೇಬೇಕು ಅಪರೋಕ್ಷವನ್ನು ಇಚ್ಛೆ ಪಡೋನು. ಒಮ್ಮೆಗೆ ಯಾರಿಂದಲೂ ಬಿಡಲಿಕ್ಕೆ ಸಾಧ್ಯ ಇಲ್ಲದಾದರೂ ಕೂಡ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು. ಬಿಡುವುದು ಒಂದು ದೇವರ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ, ತದ್ವ್ರತಂ ವ್ರತಂ ಅಂತ. ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಆದರೆ ವಾಸ್ತವತೆ ಹಾಗಿಲ್ಲ. ನಿಷಿದ್ಧ ಅನ್ನೋದು ಜೀವನದಲ್ಲಿ ಲೌಕಿಕ ಕರ್ಮ, ಆಚಾರ ವಿಚಾರ ಎಲ್ಲ ಕಡೆ, ಆಹಾರ ವಿಹಾರ ಹೀಗೆ ಸರ್ವತ್ರ ಎಲ್ಲ ಕಡೆಗೂ ಕೂಡ ಅದು ಹಂಡೆ ಗಾತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಆವರಿಸ್ಕೊಂಡು ಬಿಟ್ಟಿದೆ. ಇದು ವಿಹಿತ, ಇದು ನಿಷಿದ್ಧ, ಇದು ಅಧರ್ಮ ಅನ್ನೋ ಜ್ಞಾನ ನಿಶ್ಚಯವಾಗಿ ಸಂಶಯಾದಿಗಳಿಲ್ಲದೆ ಇದ್ದರೂ ಅಂತಹ ನಿಷಿದ್ಧವಾದದ್ದನ್ನೇ ಮಾಡಿ ಅನುಭವಿಸಿ ದುಃಖವನ್ನು ಉಣ್ತಾನೆ. ಆಮೇಲೆ ಅದನ್ನೇ ಸಮರ್ಥನೆ ಕೂಡ ಮಾಡಿಕೊಳ್ಳುವಂಥ ಪ್ರವೃತ್ತಿಯನ್ನು ಜಗತ್ತಿನಲ್ಲಿ ವ್ಯಾಪಕವಾಗಿ ಕಾಣ್ತಾ ಇದ್ದೀವಲ್ಲ, ಅದನ್ನೇ ದಾಸರು ತೊಂಡೆಕಾಯಿ ಕಂಡೇ ನಾವು ಹಂಡೆಗಾತಾರ ಅಂತ ಪ್ರಯೋಗ ಮಾಡಿರೋದು. ಇನ್ನು ಕೆಲವೊಮ್ಮೆ ಆಪದ್ಧರ್ಮ ಅನಿವಾರ್ಯ ಪ್ರಸಂಗ ನೆಪದಲ್ಲಿ ಪ್ರವೇಶ ಮಾಡಿ ಎಲ್ಲ ನಿಷಿದ್ಧಗಳು ಕೂಡ ಹಂಡೆಗಾತದಲ್ಲಿ ದೊಡ್ಡದಾಗಿ ಬೆಳೆದು ಅದೇ ಧರ್ಮನೂ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಅಜ್ಞಾನ ತಿಳುವಳಿಕೆ ಇಲ್ಲದೇ ಇರೋದು ಬೇರೆ, ತಿಳುವಳಿಕೆ ಜ್ಞಾನ ಇದ್ದರೂ ನಿಷಿದ್ಧ ತ್ಯಾಗ ಮಾಡದೇ ಇರೋದು ಬೇರೆ. ನಿಷಿದ್ಧ ಕರ್ಮ ತ್ಯಾಗ ಮಾಡಬೇಕು, ನಿಷಿದ್ಧ ಆಹಾರಗಳನ್ನು ತ್ಯಾಗ ಮಾಡಬೇಕು, ನಿಷಿದ್ಧ ವಿಹಾರಗಳನ್ನು ತ್ಯಾಗ ಮಾಡಬೇಕು. ಹೀಗೆ ಎಲ್ಲದರ ತ್ಯಾಗಕ್ಕೆ ದಾಸರು ಒತ್ತು ಕೊಡುವ ಮೂಲಕ ಮೋಕ್ಷಾಪೇಕ್ಷೆಯಾಗಿರ್ತಕ್ಕಂಥವನು ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಇಲ್ಲಿ ಉಪದೇಶವನ್ನು ಮಾಡ್ತಾರೆ. ಮುಂದೆ ಮೂರನೇ ನೋಡಿ, ಅರಿಶಿಣ ಪುಡಿಯ ಬಿತ್ತುದ ಕಂಡೆ ಗಸಗಸೆಯನ್ನು ಎಣಿಸೋದು ಕಂಡೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಳ ತರ ಸುಳ್ಳು ನಮ್ಮಲ್ಲಿಲ್ಲ ಬಯ್ಯ ಸುಳ್ಳೇ ನಮ್ಮನಿ ದೇವರು. ಅರಿಶಿಣ ಪುಡಿಯ ಬಿತ್ತುದ ಕಂಡೆ ಅಂತ, ಅರಿಶಿಣ ಪುಡಿ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಪ್ರತಿ ಕಣ ಕಣಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಷ್ಟು ಸಣ್ಣದಾಗಿ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು. ಇದನ್ನು ಎಲ್ಲ ಕಡೆಗೂ ಬಿತ್ತೋದು ಅಂದರೆ ಏನು ಅಂತ ಕೇಳಿದ್ರೆ, ಅರಿಶಿಣ ಪುಡಿಯಂತೆಯೇ ಜೀವನ ಕರ್ಮಗಳು ಕೂಡ ಅತ್ಯಂತವಾಗಿ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು. ಆ ಕರ್ಮದಲ್ಲಿ ಅನೇಕ ವಿಧಗಳು, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ನಿಷ್ಕಾಮಕರ್ಮ, ಕಾಯಿಕ, ವಾಚಿಕ, ಮಾನಸಿಕ ಹೀಗೆ ಅನಂತ ರೂಪಗಳಿರ್ತಕ್ಕಂಥದ್ದು. ಈ ಮಾನಸಿಕ ಕರ್ಮಗಳು ಪ್ರತಿ ಕ್ಷಣ ಮನಸ್ಸಿನಲ್ಲಿ ಉಂಟಾಗ್ತಾನೇ ಇರೋವಂಥದ್ದು ಭಾವನೆಗಳು. ವಾಯುಪುರಾಣ ಹೇಳತ್ತೆ, ಮುನಿ ಸುಕರ್ಮ ಶೀಲೋಪಿ ತಿಷ್ಠನ್ ಏಕದಿನೇ ದಿನೇ ದಶಾವರಾಣಾಂ ದೇಹಾನಂ ಕಾರಣಂ ಪ್ರತಿಪದ್ಯತೆ ಅಂತ. ಒಬ್ಬ ಸುಕರ್ಮಶೀಲನಾಗಿರ್ತಕ್ಕಂಥ ಮುನಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದರೂ ಕೂಡ, ಕಡಿಮೆ ಕಡಿಮೆ ಅಂತ ಆದರೂ ಕೂಡ ತಪಸ್ಸಿನಲ್ಲೇ ಮಗ್ನರಾಗಿದ್ದರು, ಕನಿಷ್ಠ ಒಂದು ದಿನಕ್ಕೆ 10 ಜನ್ಮಗಳಿಗಾಗೊಟ್ಟು ಕರ್ಮಗಳನ್ನು ಮಾಡ್ತಾನಂತೆ. ಅಂದಮೇಲೆ ಸಾಮಾನ್ಯರ ಪಾಡೇನು. ಇಂತಹ ಚಿಕ್ಕ ಚಿಕ್ಕ ಪ್ರತಿ ಕ್ಷಣದ ಭಾವನೆಗಳು ಕೂಡ ಮಾನಸಿಕ ಕರ್ಮಗಳು ಅಂತ ಕರೆಸ್ಕೋತಾ ಇದೆ. ಅವುಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಸ್ತಿತ್ವ ಅನ್ನೋದಿದೆ. ಅವು ಕರ್ಮ ಅಂತ ಕರೆಸ್ಕೊಂಡು ಕಾಮ ಕ್ರೋಧಾದಿಗಳಿಗೆ ಅಸೂಯೆ, ನಿಂದೆ, ಅಘೋರವ, ನಾಸ್ತಿಕತೆ ಮೊದಲಾದ ಭಾವನೆಗಳಲ್ಲೂ ಮನಸ್ಸಿನಲ್ಲಿ ಮುಡ್ತಾ ಹೋಗ್ತಾ ಇದೆ. ಇವು ಅಸ್ಥಿರವಾಗಿರ್ತವೆ, ಕ್ಷಣಿಕವಾಗಿರ್ತವೆ, ಬಹುಕಾಲ ಒಂದೇ ರೀತಿಯಾಗಿ ಇರೋದಿಲ್ಲ. ಅಂತಹ ಒಂದೊಂದು ಕರ್ಮಗಳು ಕೂಡ ಕರ್ಮ ಅಂತ ಕರೆಸ್ಕೋತಾ ಇದೆ, ಭಾವನೆ ಅಂತ ಕರೆಸ್ಕೋತಾ ಇದೆ. ಅವುಗಳ ಪರಿಣಾಮ ಅನಿವಾರ್ಯ ಮತ್ತು ಅಪರಿಹಾರ್ಯವಾಗಿ ಇರ್ತಕ್ಕಂಥದ್ದು, ಅಂದರೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಪರಿಣಾಮಗಳೇ ನಮ್ಮ ಅಂತಃಕರಣದಲ್ಲಿ ಮೂಡ್ತಕ್ಕಂಥ ಸುಖ ದುಃಖಗಳಿಗೆ ಕಾರಣವಾಗಿ ಇರ್ತಕ್ಕಂಥದ್ದು. ಸೂಕ್ಷ್ಮ ಮನಸ್ಸಿನ ಕರ್ಮಗಳು ಹೇಗಿದೆ ಅಂತ ಕೇಳಿದ್ರೆ, ಮಾನಸಿಕ ಕರ್ಮಗಳು ಬೀಜಗಳಿದ್ದಂತೆ ಅಂತ. ಅವುಗಳನ್ನು ನಮ್ಮ ಜೀವನದಲ್ಲಿ ಬಿತ್ತಿ ಅದರ ಎಲ್ಲ ಫಲಗಳನ್ನು ಅನುಭವಿಸ್ತಾ ಇರೋರನ್ನು ದಾಸರು ಅರಿಶಿಣ ಪುಡಿಯ ಬಿತ್ತುದ ಕಂಡೆ ಅಂತ ಈ ರೀತಿಯಾಗಿ ಎಚ್ಚರಿಸ್ತಾರೆ, ಪ್ರಯೋಗ ಮಾಡ್ತಾರೆ. ಅರಿಶಿಣದ ಬಣ್ಣ ಏನು? ಹಳದಿ. ಬಣ್ಣಗಳಲ್ಲಿ ಕೆಲವು ಮೂಲ ಬಣ್ಣಗಳು ಅಂತ ಕರಿತೀವಿ, ಕೆಂಪು, ನೀಲಿ, ಕಪ್ಪು, ಬಿಳಿ ಮತ್ತು ಹಳದಿ, ಇವು ಮೂಲ ಬಣ್ಣಗಳು. ಈ ಮೂಲ ಬಣ್ಣಗಳ ಮಿಶ್ರಣದಿಂದ ಬೇರೆ ಬೇರೆ ಬಣ್ಣಗಳು ಪ್ರಪೋರ್ಷನ್ ಬದಲಾಯಿಸಿದಂಗೆ ಹಸಿರು, ಕಿತ್ತಲೆ, ನೇರಳೆ ಇತ್ಯಾದಿ ಬಣ್ಣಗಳು ಹುಟ್ಟುವಂಥದ್ದು. ಪುಡಿ ಅಂದರೆ ಚೂರ್ಣ ಅಂತ, ಬೀಜಗಳಿಂದ ಮಾಡಿರ್ತಕ್ಕಂಥ ಪುಡಿ ಹೇಗೋ ಹಾಗೆ. ಮೂಲ ಕಾರಣವಾಗಿರ್ತಕ್ಕಂಥ ಪ್ರಧಾನ ಕರ್ಮಗಳಿಂದ ಮತ್ತು ಅನಂತ ಸಣ್ಣ ಸಣ್ಣ ಸಣ್ಣ ಕರ್ಮಗಳು ಹುಟ್ಟುವಂಥದ್ದು. ಈ ಅರಿಶಿಣ ಪುಡಿಯಂತೆ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಕರ್ಮಗಳು ಬೇರೆ ಬೇರೆ ದೊಡ್ಡ ಕರ್ಮಗಳೆಂಬ ಗಿಡ ಮರ ವೃಕ್ಷಗಳಿಗೆ ಕಾರಣವಾಗುವಂಥದ್ದು. ಈ ದೇಹ ಇಂದ್ರಿಯ ಮನಸ್ಸು ಇವುಗಳಿಂದ ಸದಾ ಒಂದಲ್ಲ ಒಂದು ಕರ್ಮ ಅನ್ನೋದು ನಡೆದೇ ಇರುತ್ತೆ. ಒಂದು ಕ್ಷಣವೂ ಕೂಡ ಯಾರೂ ಕರ್ಮ ಮಾಡದೇ ಇರಲಿಕ್ಕೆ ಶಕ್ಯವೇ ಇಲ್ಲ. ಆ ರೀತಿಯಾಗಿ ಇರ್ತಕ್ಕಂಥದ್ದು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತಕರ್ಮ ಕೃತ ಅಂತ. ಕರ್ಮ ಮಾಡದೇ ಇರಲಿಕ್ಕೆ ಯಾರ ಕೈಯಿಂದನೂ ಕೂಡ ಶಕ್ತಿ ಇಲ್ಲೇ ಇಲ್ಲ. ಏನಾರ ಒಂದು ಮಾನಸಿಕ ಕರ್ಮನಾದರೂ ಮಾಡೇ ಮಾಡ್ತಾನೆ ಅಂತ. ಕರ್ಮ ಅಥವಾ ಕ್ರಿಯೆ ಇಲ್ಲದೆ ಯಾರೂ ಕೂಡ ಬದುಕೋದಕ್ಕೆ ಅಸಾಧ್ಯ. ಯಾಕೆ ಅಂತ ಕೇಳಿದ್ರೆ ಶ್ವಾಸೋಚ್ಛ್ವಾಸ ಉಸಿರಾಟ ಅಂತೂ ಜೀವರ ಬದುಕಿನ ಮುಖ್ಯ ಲಕ್ಷಣ. ಅದಂತೂ ನಿರಂತರವಾಗಿ ನಡೀತಾನೇ ಇರುತ್ತೆ, ಅನಿವಾರ್ಯವಾಗಿ ಇರ್ತಕ್ಕಂಥದ್ದು. ಅದು ಇಲ್ಲದೆ ಇದ್ದರೆ ಅಸ್ತಿತ್ವನೇ ಇಲ್ಲ. ಮನಸ್ಸು ಮತ್ತು ಇಂದ್ರಿಯಗಳ ಚಟುವಟಿಕೆ ಬದುಕು. ಆದ್ದರಿಂದ ಈ ಕರ್ಮಗಳು ಅತೀ ಸೂಕ್ಷ್ಮವಾಗಿ ಅರಿಶಿನ ಪುಡಿಯಂತೆ ಇರುವಂಥದ್ದು ಅಂತ. ಈ ಕರ್ಮಗಳು ಕೂಡ ಸ್ಥೂಲವಾಗಿ ಮೂರು ವಿಭಾಗ, ಸಾತ್ವಿಕ, ರಾಜಸ ಮತ್ತು ತಾಮಸ. ಈ ರೀತಿಯಾಗಿ ಇನ್ನೊಂದು ರೀತಿಯಾಗಿ ಕರ್ಮ, ಅಕರ್ಮ, ವಿಕರ್ಮ ಅಂತೇಳಿ ಇವುಗಳ ಫಲವೂ ಕೂಡ ತ್ರಿವಿಧ ರೂಪವಾಗಿ ಇರ್ತಕ್ಕಂಥದ್ದು. ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧ ಕರ್ಮಣ ಫಲಂ ಅಂತ. ಸಾತ್ವಿಕ ಕರ್ಮಗಳ ಫಲ ವಿಹಿತವಾದದ್ದು, ಅಂದರೆ ಸುಖವೇ ಫಲ. ರಾಜಸ ಕರ್ಮಗಳ ಫಲ ಸುಖ ದುಃಖ ಮಿಶ್ರಣ ರೂಪವಾಗಿ ಇರ್ತಕ್ಕಂಥದ್ದು. ತಾಮಸ ಕರ್ಮಗಳ ಫಲ ದುಃಖ ಸ್ವರೂಪವಾಗಿ ಇರ್ತಕ್ಕಂಥದ್ದು. ಏಕಸ್ಮಿನ್ ಶರೀರೇ ಬಹೂನಿ ಹಿ ಕರ್ಮಾಣಿ ಕರೋತಿ ತಾನಿ ಚ ಏಕೈಕಾನಿ ಬಹುಜನ್ಮ ಫಲಾನಿ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಒಂದೊಂದು ಕರ್ಮಗಳು ತಾನಿ ಚ, ಅವುಗಳಲ್ಲಿ ಒಂದೊಂದು ಏಕೈಕಾನಿ, ಒಂದೊಂದು ಕೂಡ ಬಹುಜನ್ಮ ಫಲಾನಿ, ಬಹುಜನ್ಮಗಳಿಗೆ ಕಾರಣವಾಗುವಂಥದ್ದು. ಇನ್ನು ವಿಕರ್ಮ ಅಂದರೆ ವಿರುದ್ಧ ಕರ್ಮಗಳ ಫಲ. ಜೀವನದಲ್ಲಿ ಬರ್ತಕ್ಕಂಥ ದಾರಿದ್ರ್ಯ, ದುಃಖ, ಅನಾರೋಗ್ಯ, ಅಜ್ಞಾನ ಇವೆಲ್ಲವೂ ಕೂಡ ತಾಮಸ ಕರ್ಮಗಳು, ಅಂದರೆ ದಾರಿದ್ರ್ಯವನ್ನೇ ಉಂಟು ಮಾಡ್ತಕ್ಕಂಥದ್ದು. ಎಲ್ಲ ಪ್ರತಿಯೊಬ್ಬ ಜೀವರ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಘಟನೆ, ಪರಿಸ್ಥಿತಿ, ಅವಸ್ಥೆ, ಅದು ಬಡತನ ಇರ್ಬೋದು, ದಾರಿದ್ರ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಎಲ್ಲವೂ ಕೂಡ ಈ ಸೂಕ್ಷ್ಮಾತಿ ಸೂಕ್ಷ್ಮ ಕರ್ಮಗಳ ಫಲವೇ ಆಗಿರ್ತಕ್ಕಂಥದ್ದು. ಇದೇ ಎಲ್ಲರ ಬದುಕಿನಲ್ಲಿ ಬಿತ್ತಿದ ಕರ್ಮಗಳಿಂದ ಅರಿಶಿಣ ಪುಡಿ ಎಣಿಸಲು ಅಸಾಧ್ಯವಾದದ್ದು ಅಂತ. ಇದನ್ನೇ ದಾಸರು ಅರಿಶಿಣ ಪುಡಿಯ ಬಿತ್ತುದ ಕಂಡೆ. ಕರ್ಮಗಳು ಅನ್ನೋ ಸೂಕ್ಷ್ಮ ಬೀಜ, ಅದರಿಂದ ಎಲ್ಲರ ಜೀವನ ಅನ್ನೋ ದೊಡ್ಡ ವೃಕ್ಷವಾಗಿ ಬೆಳೆದಿದ್ದನ್ನು ಕಂಡೆ ಅಂತ ದಾಸರು ಹೇಳೋದು. ಆ ಕರ್ಮ ವಿಮೋಚನೆಗೆ ಇರ್ತಕ್ಕಂಥ ಏಕೈಕ ದಾರಿ ಅಂತಾದರೆ ಶಾಸ್ತ್ರ ಶ್ರವಣಾದಿಗಳ ಮನನಾದಿಗಳನ್ನು ಮಾಡೋದು, ಭಗವಂತನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡೋದು, ವಿಷಯ ಸುಖದಲ್ಲಿ ವೈರಾಗ್ಯವನ್ನು ಮಾಡೋದು, ಹೆಚ್ಚಿನ ತತ್ವಜ್ಞಾನವನ್ನು ಪಡ್ಕೊಂಡು ಜ್ಞಾನ ಅನುಸಂಧಾನ ಸಹಿತ ಸತ್ಕರ್ಮಗಳನ್ನು ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ಪರಮಪ್ರಸಾದವಾಗಿರ್ತಕ್ಕಂಥ ಮೋಕ್ಷವನ್ನು ಪಡೆಯೋದು. ಇದೊಂದೇ ದಾರಿ. ನಾವು ಅಸೃಜ್ಯರಾಶಿಯಿಂದ ಸೃಷ್ಟಿಗೆ ಬಂದಿದ್ದು, ಭೂಮಿಗೆ ಬಂದಿದ್ದು ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದಕ್ಕಾಗಿ. ಆದರೆ ಇದನ್ನು ಅನುಭವಿಸುವ ಕಾಲದಲ್ಲೇ ಆಗಾಮಿ ಕರ್ಮಗಳು ಅಂತ ಅನಂತ ಕರ್ಮಗಳನ್ನು ಸಂಗ್ರಹ ಮಾಡ್ತೀವಿ. ಇನ್ನು ಸಂಚಿತ ಕರ್ಮಗಳ ರಾಶಿ ರಾಶಿ ಪರ್ವತದಷ್ಟು ಬೆಟ್ಟದಷ್ಟು ಹಾಗೇ ಇದೆ. ಎಲ್ಲ ಕರ್ಮಗಳನ್ನು ಅನುಭವಿಸಿ ಮುಗಿಸೋದು ಅನ್ನೋದು ಸಾಧ್ಯವೇ ಇಲ್ಲ. ಅದರಿಂದ ಭಗವಂತನ ಕಾರುಣ್ಯದಿಂದ ಅಷ್ಟೇ ನಮ್ಮ ಕರ್ಮಗಳ ನಾಶ ಅನ್ನೋದಾಗಬೇಕು. ಅವನ ಸ್ಮರಣೆ ಮಾಡೋದರಿಂದ ಮಾತ್ರನೇ ಆಗಬೇಕು, ಬೇರೆ ದಾರಿ ಇಲ್ಲ. ಈ ನಮ್ಮ ಕರ್ಮಗಳ ರಾಶಿ ಹೆಂಗಿದೆ ಅಂತ ಕೇಳಿದ್ರೆ ರಕ್ತ ಬೀಜ ಸುರ ಇದ್ದಂತೆ ಬೆಳೆಯುತ್ತಾನೇ ಹೋಗುತ್ತೆ. ಇದನ್ನು ಪರಿಹರಿಸ್ಕೊಳ್ಳಿಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಅಂತಾದರೆ ಭಗವಂತನ ನಾಮಸ್ಮರಣೆ. ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲಿ, ಹೀಗೆ ನಾವು ಮಾಡ್ತಕ್ಕಂಥ ಎಲ್ಲ ಕೃತ್ಯಗಳಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಅನ್ನೋದು ಅತ್ಯವಶ್ಯವಾಗಿ ಮಾಡಲೇಬೇಕು. ಅವನ ಅನುಗ್ರಹ ಪಡೆಯೋದರಿಂದ ಒಂದೇ ಕರ್ಮ ವಿಮೋಚನೆಗೆ ಇರ್ತಕ್ಕಂಥ ದಾರಿ. ಕಾಲು ಕೈಯಲ್ಲಿ ಎಲ್ಲೋ ರಕ್ತನೋ ಗಾಯನೋ ಆಗಿದ್ದರೆ ಅರಿಶಿನ ಪುಡಿಯನ್ನು ಹಾಕ್ತೀವಿ. ಇನ್ನು ಕೆಂಪಿರುವೆ ಓಡಿಸ್ಬೇಕು ಅಂತಾದರೆ ಅರಿಶಿನ ಪುಡಿಯನ್ನು ಹಾಕ್ತೀವಿ. ಅದೇ ರೀತಿಯಾಗಿ ಹರಿ ನಮ್ಮ ಕಡೆ ಓಡಿ ಬರಬೇಕು ಅಂತಾದರೆ ಹರಿದ್ರ ಆ ಕರ್ಮಗಳನ್ನು, ಅಂದರೆ ಸತ್ಕರ್ಮಗಳನ್ನು ಮಾಡಿ ಬಿತ್ತಿದ್ರೆ ಆ ಮೂಲ ಕರ್ಮ ಬೀಜಗಳೆಲ್ಲ ಅಂಕುರಿಸಿ ಮೊಳಕೆ ಒಡೆದೇ ಇದ್ದಂತೆ ಸಮೂಲವಾಗಿ ನಾಶ ಮಾಡಿ ಭಗವಂತ ತಾನದನ್ನು ನಾಶ ಮಾಡೋದ್ರ ಜೊತೆಗೆ ನಮಗೆ ಬಂದು ವಿಶಿಷ್ಟವಾಗಿ ಅನುಗ್ರಹ ಮಾಡ್ತಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ತದ ಅಧಿಗಮೇ ಉತ್ತರಾಪೂರ್ವ ಅಘಯೋರ್ ಅಶ್ಲೇಷ ವಿನಾಶ ತದ್ದರ್ಶನಾಥಂತ. ಪ್ರಾರಬ್ಧ ಕರ್ಮ ಒಂದನ್ನು ಬಿಟ್ಟು ನುಳಿದ ಕರ್ಮಗಳು ಸಂಚಿತ ಆಗಾಮಿ ನಾಶ ಆದರೂ ಕೂಡ ಪ್ರಾರಬ್ಧ ಕರ್ಮವನ್ನು ಉಪಮರ್ದನ ಮಾಡ್ತಾನೆ ಭಗವಂತ. ಆದ್ದರಿಂದ ಭಗವಂತನ ಪಾದಾರವಿಂದವನ್ನು ಭಜಿಸಿ ಸೇವಾ ಅಂದರೆ ಶ್ರವಣ ಕೀರ್ತನ ಈ ರೀತಿಯಾಗಿ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮ ನಿವೇದನಂ ಅಂತ ಆ ರೀತಿಯಾಗಿ ಭಗವಂತನ ಸೇವಾ ಮಾಡಿ ಉದ್ಧಾರ ಆಗ್ರಿ ಅಂತ ದಾಸರು ನಮಗೆ ಈ ಮೂಲಕ ಸಂದೇಶವನ್ನು ಕೊಡ್ತಾರೆ. ಮುಂದೆ ಹೇಳ್ತಾರೆ ಗಸಗಸೆಯನ್ನು ಎಣಿಸೋದು ಕಂಡೆ ಅಂತ. ಗಸಗಸೆ ಅಥವಾ ಕಸಗಸೆ ಅಂತ ಕರೀತಾರೆ ಅತೀ ಸಣ್ಣದಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಕಾಳು. ಕೈಯಲ್ಲಿ ಹಿಡಿಯೋದು ಕಷ್ಟ, ನೆಲಕ್ಕೆ ಬಿದ್ದರೆ ಬಾಚಿಕೊಳ್ಳೋದು ಅಥವಾ ಬಳಿಯೋದು ಕಷ್ಟ, ಅಂದಮೇಲೆ ಎಣಿಸೋದಂತೂ ಇನ್ನೂ ಕಷ್ಟ. ಅದರಂತೆ ಮನುಷ್ಯನ ಆಯುಷ್ಯವೂ ಕೂಡ ಕಾಲ ಸಮಯ ಎಲ್ಲವೂ ನಿತ್ಯವಾಗಿರ್ತಕ್ಕಂಥದ್ದು. ಆ ಕಾಲದ ಅವಯವ ಘಟಕಗಳು ಅನ್ನಿಸ್ಕೊಂಡ್ರೆ ನಿಮಿಷ, ತ್ರುಟಿ, ಲವ, ಪರಮಾಣು ಕಾಲ ಇವೆಲ್ಲ ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗಗಳು. ಆ ಕಾಲದ ಸ್ಥೂಲ ಭಾಗಗಳನ್ನೆಲ್ಲ ಅಯನ, ಋತು, ಸಂವತ್ಸರ, ಮಾಸ ಇತ್ಯಾದಿಯಾಗಿ ಗಣನೆಗೆ ಸಿಗ್ತವೆ. ಸ್ಥೂಲ ಭಾಗ ಆದರೆ ಸಿಗ್ತವೆ, ಸೂಕ್ಷ್ಮ ಭಾಗ ಗಣನೆಗೆ ಸಿಗೋಲ್ಲ. ಗಸಗಸೆ ಎಷ್ಟು ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಕ್ಷಣಾದಿಗಳು ಕೂಡ ಇಲ್ಲಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಎಲ್ಲ ನಿರ್ಧಾರಗಳು ಕೂಡ ಅತೀ ಸೂಕ್ಷ್ಮ ಕಾಲಗಣನೆಗೆ ಅನುಗುಣವಾಗಿ ನಡೆಯುವಂಥದ್ದು. ಅದನ್ನೇ ದಾಸರು ಗಸಗಸೆಯನ್ನು ಎಣಿಸೋದು ಕಂಡೆ ಅಂತ. ಭಗವಂತ ನಮ್ಮ ಆಯುಷ್ಯವನ್ನು ಸೂಕ್ಷ್ಮಾತಿಸೂಕ್ಷ್ಮ ಕಾಲಗಳನ್ನು ಅಳೆದು ಲೆಕ್ಕಾಚಾರ ಮಾಡ್ತಾನೇ ಇರ್ತಾನೆ. ಸೂರ್ಯಾಂತರ್ಯಾಮಿಯಾಗಿದ್ದು ನಮ್ಮ ದಿನದಿನದ ಆಯುಷ್ಯವನ್ನು ತೆಗೆದುಕೊಂಡು ಹೋಗೋನೇ ಭಗವಂತ. ಅದಕ್ಕೆ ಅವನನ್ನು ಆದಿತ್ಯ ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಆಯುರಾದಾಯ ಇತಿ ಆದಿತ್ಯ. ಎಲ್ಲರ ಆಯುಷ್ಯವ ಶಿಂಶ ಮಾರಾದೇವ ಸಲ್ಲೀಲೆಯಿಂದ ತೊಲಗಿಸುವ ಅಂತ ಹೇಳ್ತೀವಲ್ಲ ಹಾಗೆ. ಆದ್ದರಿಂದ ನಮ್ಮ ಆಯುಷ್ಯ ಅಲ್ಪ ಆಯುಷ್ಯ ಇರೋದ್ರೊಳಗೆ ಸಾಧನೆಯನ್ನು ಮಾಡ್ಕೋಬೇಕು. ತಿಳಿದುಕೋ ನಿನ್ನೊಳಗೆ ನೀನು, ಅಳೆದುಕೋ ಪೋದ ಆಯುಷ್ಯವ, ಸೆಳೆದುಕೋ ನಿನ್ನ ಇಂದ್ರಿಯಂಗಳ, ನಿನ್ನ ಬಿಂಬನ ಉಪಾಸನೆಗೆ ಕಳಕೋ ದುಷ್ಕರ್ಮಗಳ ಅಂತ ದಾಸರು ಹೇಳ್ತಾರೆ. ಆದ್ದರಿಂದ ಸಾಧನ ಮಾರ್ಗದಲ್ಲಿ ನೀನು ಸಾಗಬೇಕು, ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಮುಂದೆ ಹೇಳ್ತಾರೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ. ಇಂಥ ಭಗವಂತನನ್ನು ಯಾವ ರೀತಿ ಸ್ತುತಿಸಿ ಉಳಿಸ್ಕೋಬೇಕು ಅಂತ ದಾಸರು ನಮಗೆ ಇಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು, ಅಣೋರಣೀಯನ್ ಮಹತೋ ಮಹೀಯನಾಗಿರ್ತಕ್ಕಂಥವನು. ಅಂಥ ಭಗವಂತನನ್ನು ಷೋಡಶೋಪಚಾರ ಪೂಜೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು, ತನ್ನನ್ನು ಭಗವಂತನಿಗೆ ಅಧೀನ ಅಂತ ಸಮರ್ಪಣೆ ಮಾಡಿಕೊಳ್ಳೋದು ಈ ರೀತಿಯಾಗಿ. ಆ ವಾಮನನೇ ತ್ರಿವಿಕ್ರಮನಾಗಿರ್ತಕ್ಕಂಥವನು. ಇಂಥ ತ್ರಿವಿಕ್ರಮ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಬಿಂಬನಾಗಿ ಪುರಂದರ ವಿಠಲನ ಪಾದಗಳು ಅನ್ನೋದು ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥದ್ದು. ಅಂಥ ಭಗವಂತನನ್ನು ನಾವು ಹೋಲಿಸ್ಕೋಬೇಕು. ಪಾದೋಸ್ಯ ವಿಶ್ವಭೂತಾನಿ ಅಂತ ಪುರುಷ ಸೂಕ್ತ ಹೇಳೋ ಹಾಗೆ, ಅವರು ಒಂದು ಪಾದದ ಅಡಿಯಲ್ಲಿ ಜಗತ್ತಿನ ಎಲ್ಲ ಜೀವರು, ಜಡ ಪ್ರಪಂಚ, ವಿಶ್ವ, ಅನಂತ ಬ್ರಹ್ಮಾಂಡ ಎಲ್ಲವೂ ಕೂಡ ಆಶ್ರಯವಾಗಿ ಇರತಕ್ಕಂಥದ್ದು. ಅಂಥ ಅವನ ಪಾದವನ್ನು ಆಶ್ರಯ ಮಾಡಿಕೊಂಡೇ ಈ ಜೀವ ಇರತಕ್ಕಂಥದ್ದು. ಕಣ್ಣಿಗೆ ಕಾಣ್ತಕ್ಕಂಥ ಪ್ರತ್ಯಕ್ಷ ಇದೆ ಅಂತ ಏನು ಕೇಳ್ತಿದ್ದೀವಿ ಅದು ಅಪ್ರತ್ಯಕ್ಷ. ಕಾಣದೇ ಇದ್ದಿದ್ದು ಕೇಳಿದ್ದು ಅನುಭವಕ್ಕೆ ಬರ್ತಕ್ಕಂಥ ಎಲ್ಲ ವಿಶ್ವವನ್ನು ಕೂಡ ಭಗವಂತ ವ್ಯಾಪಿಸಿರುವಂಥದ್ದು. ಎಲ್ಲವೂ ಕೂಡ ಅವನ ಒಂದು ಪಾದದಲ್ಲಿ ಹಿಡಿಯತ್ತಾ ಅಂತ ಪ್ರಶ್ನೆ ಬಂದರೆ, ಅವನ ಪಾದ ಪರ್ವತಗಾತಾರ, ಎಷ್ಟು ವಿಸ್ತಾರವಾಗಿದೆ ಅವನ ಪಾದದ ಮುಂದೆ ಜಗತ್ತು, ಇಡೀ ಚರಾಚರಾತ್ಮಕವಾಗಿರ್ತಕ್ಕಂಥ ಜಗತ್ತು. ಒಂದು ಸಣ್ಣ ಸಾಸಿವೆ ಕಾಳಿದ್ರೆ ಹೆಂಗೋ ಹಾಗೆ ಅಂತ ವರ್ಣನೆ ಮಾಡುತ್ತೆ ಶಾಸ್ತ್ರ. ಜಡಭೂತವಾಗಿರ್ತಕ್ಕಂಥ ವಿಶ್ವ ಅಥವಾ ಪ್ರಪಂಚ ಆಗಲಿ, ಅಸ್ವತಂತ್ರ ಆಗಿರ್ತಕ್ಕಂಥ ಚೇತನರಾಗಲಿ, ತಮ್ಮಲ್ಲಿ ಯಾವುದೇ ಒಂದು ಪ್ರವೃತ್ತಿಯನ್ನು ಹೊಂದಬೇಕು ಅಂತಾದರೂ ಪರಮಾತ್ಮನನ್ನು ತಮ್ಮಲ್ಲಿ ಬಿಂಬರೂಪದಿಂದ ಹೊಂದಿರಲಿಕ್ಕೇ ಬೇಕು. ಸ್ವತಃ ಪ್ರವೃತ್ತಿ ಅಶಕ್ತತ್ವಾತ್ ಈಶಾವಾಸ್ಯ ಮಿದಂ ಜಗತ್ತಂತ ಈಶಾವಾಸ್ಯ ಉಪನಿಷತ್ತು ತಿಳಿಸತ್ತೆ. ಜೀವನಿಗೆ ಸ್ವತಃ ಪ್ರವೃತ್ತಿ ಇಲ್ಲ, ಆದ್ದರಿಂದ ಬಿಂಬ ತದ್ರೂಪ ತದಾಕಾರ ತಚ್ಛಬ್ದವಾಚ್ಯನಾಗಿ ಜೀವರ ಹೃದಯ ಗುಹೆಯಲ್ಲೇ ಇದ್ದು ಅವನಿಂದಲೇ ಸರ್ವ ಜಗತ್ತು ಕೂಡ ನಿಯಮನವಾಡಕ್ಕೆ ಒಳಪಟ್ಟಿದೆ. ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿಚ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಕಣ್ಣಿಗೆ ಕಂಡಿದ್ದು, ಕಾಣದೆ ಕೇಳುವಿಕೆಯಿಂದ ತಿಳ್ಕೊಂಡಿದ್ದು ಎಲ್ಲ ಜಗತ್ತು ಕೂಡ ಅಂತ ಭಗವಂತನಿಂದನೇ ವ್ಯಾಪ್ತವಾಗಿದೆ, ಅವನನ್ನೇ ಆಶ್ರಯಿಸಿರ್ತಕ್ಕಂಥದ್ದು. ಇಂಥ ಭಗವಂತ ದೇಶತಃ ಕಾಲತಃ ಗುಣಂತಃ ಅನಂತನಾಗಿರ್ತಕ್ಕಂಥವನು, ಜಗದೀಶ್ವರ ಅಂತ ಅವನನ್ನು ಕರೆಯುವಂಥದ್ದು. ಮಹತೋ ಮಹೀಯನ್, ಜಗತ್ತನ್ನೇ ವ್ಯಾಪಿಸಿರ್ತಕ್ಕಂಥ ಅವನ ಪಾದ ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಾತ್ರ ಅಂದರೆ ಬೃಹತ್ ಗಾತ್ರ. ಅವನು ಬೇರೆ ಅಲ್ಲ, ಅವನ ಪಾದ ಬೇರೆ ಅಲ್ಲ, ಭಗವಂತ ಸ್ವಗತ ಭೇದ ವಿವರ್ಜಿತ ಅಂತ ಇಲ್ಲಿ ಹೇಳಿಕೊಳ್ತಿದ್ದಾರೆ. ಜಗತ್ತಿಗೆ ಪ್ರೇರಣೆ ಮಾಡಲಿಕ್ಕೆ ಸರ್ವಾಧಾರಕತ್ವ, ಸರ್ವಾಶ್ರಯತ್ವ, ಸರ್ವ ಪ್ರೇರಕತ್ವ ಎಲ್ಲವೂ ಆಗಿರ್ತಕ್ಕಂಥ ದೇವರನ್ನು ಕಂಡದ್ದೇ ಪರ್ವತ ಗಾತಾರ ಅಂದರೆ ಪುರಂದರ ವಿಠಲನ ಪಾದವ ಕಂಡೆ ಅಂತ. ವಾಮನ ಅವತಾರನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ನಿಂತ ಭಗವಂತ, ಮೂರಡಿಯ ನೆಪದಲ್ಲಿ ಬ್ರಹ್ಮಾಂಡವನ್ನೇ ವ್ಯಾಪಿಸಿದವನು ಭಗವಂತ. ಮೊದಲಿಗೆ ಸಣ್ಣ ವಾಮನ ರೂಪದ ಚಿಂತನೆ, ನಂತರ ಪಾತಾಳಮೇತ ಸಿಹಿ ಪಾದಮೂಲಮಂತೆ ಬ್ರಹ್ಮಾಂಡ ವ್ಯಾಪ್ತ ರೂಪವನ್ನು ಚಿಂತನೆ ಮಾಡಬೇಕು. ಆ ರೀತಿಯಾಗಿ ವಾಮನ ತ್ರಿವಿಕ್ರಮನಾದ ಬಗೆಯಂತೆ ಈ ರೀತಿ ಚಿಂತನೆಯಿಂದ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಇಂಥ ಭಗವಂತನ ಪಾದ ಸಿಕ್ಕರೆ ಅದೇ ಮುಕ್ತಿ ಅಂತ ಬೇಜೆ ಕಗೆಯಿಂದ ಧ್ವಜಪಾದ ಮೂಲಂ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಆದ್ದರಿಂದ ಅಂಥ ಪರಮಾತ್ಮನ ಪಾದ ಕಮಲವನ್ನು ಪೊಂದಿ ಬದುಕುವುದೇ ಮುಕ್ತಿ. ಅದನ್ನೇ ದಾಸರು ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಾತಾರ ಅಂತ ಭಗವಂತನನ್ನು ಈ ರೀತಿಯಾಗಿ ಇಲ್ಲಿ ಸ್ತುತಿ ಮಾಡುವ ಮೂಲಕ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗ ಅದನ್ನು ವಿಶ್ವಸುಖದಲ್ಲೇ ತಲ್ಲೀನರಾಗಿ ಹಾಳು ಮಾಡಿಕೊಳ್ಳದೇ ಇದ್ದಂಗೆ ಭಗವಂತನ ಭಗವದ್ಭಕ್ತರ ಸೇವಾದಿಗಳಲ್ಲಿ ಪೂಜಾದಿಗಳಲ್ಲಿ ಪರ್ಯವಸಾನ ಮಾಡಿ ಜೀವನದ ಸಾರ್ಥಕತೆಯನ್ನು ಪಡೆಯಿರಿ. ಇಲ್ಲ ಅಂದರೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಎಲ್ಲವೂ ಕೂಡ ಎಲ್ಲ ಪ್ರಾಣಿಗಳಲ್ಲೂ ನಿರಂತರವಾಗಿ ನಡೆದೇ ಇರುತ್ತೆ. ಆದರೆ ಜ್ಞಾನಾನುಸಂಧಾನ ಸಹಿತವಾಗಿ ಭಗವಂತನನ್ನು ಸ್ತುತಿ ಮಾಡಲಿಕ್ಕೆ ಇರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಮತ್ತು ಅಷ್ಟೇ ನಶ್ವರವಾಗಿರ್ತಕ್ಕಂಥ ಏಕೈಕ ಜನ್ಮ ಅಂದರೆ ಮನುಷ್ಯ ಜನ್ಮ ಅನ್ನೋದನ್ನು ಹೇಳಿ ಅಂಥ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸತ್ಯ, ಭಗವಂತನೂ ಸತ್ಯ, ಈ ರೀತಿಯಾಗಿ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನಿ ದೇವರು ಅಂತ ಸತ್ಯಭೂತವಾದ ಜಗತ್ತು, ಭಗವಂತನೂ ಸತ್ಯ, ಅವನೇ ಈ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ವೈವಿಧ್ಯಗಳಿಂದ ಕೂಡಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿ ತಾನೇ ಅದನ್ನು ಪರಿಪಾಲನೆಯನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಸರ್ವತಂತ್ರ ಸ್ವತಂತ್ರತೆಯನ್ನು ಮಾಡ್ತಕ್ಕಂಥವನು ಭಗವಂತ. ಇದು ಸತ್ಯ ಸತ್ಯ ಸತ್ಯಂ ಸತ್ಯಂ ಪುನಃಸತ್ಯಂ ಅಂಥೇಳಿ ಸತ್ಯ ಅನ್ನೋದನ್ನು ಇಲ್ಲಿ ಅನೇಕ ತತ್ವ ಪ್ರಮೇಯಗಳ ಜೊತೆಗೆ ಇದನ್ನು ಈ ಕೃತಿ ಒಳಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪೂರ್ಣವಾಗಿ ಹೇಳುವ ಸಾಮರ್ಥ್ಯ ಇಲ್ಲದಿದ್ದರೂ ಗುರು ಕಾರುಣ್ಯದಿಂದ ಯಥಾಶಕ್ತಿ ಯಥಾಜ್ಞಪ್ತಿ ಚಿಂತನೆ ಇದನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸೌರಭದಾಸ ಸಾಹಿತ್ಯದ ಎಲ್ಲ ಆಚಾರ್ಯರಿಗೂ ಕೂಡ ನಮಸ್ಕಾರಗಳು. ಶ್ರೀಪಾದಂಗಳವರಿಗೂ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು.